1-800-015-551ಕ್ಕೆ ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ಲೈನ್ ನಂಬರ್ 1-800-015-551ಕ್ಕೆ ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ. ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳುವರೆ, ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಹಾರಂಗಿಯ ಎಡವನಾಡು ಗ್ರಾಮದ ಸುರೇಶ್ ಪಾಣತಲೆ ಅವರೊಂದಿಗೆ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನ. ಆತ್ಮೀಯ ಕೇಳುಗರೆ, ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಹಾರಂಗಿ ಅಂಚೆ ಎಡವನಾಡು ಗ್ರಾಮದ ಸುರೇಶ್ ಪಾಣತಲೆ ಅವರು ಇದ್ದಾರೆ. ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸುರೇಶ್. ನಮಸ್ಕಾರ ಸರ್. ಸುರೇಶ್, ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದಿರಿ? ಹೆಚ್ಚು ಕಮ್ಮಿ 15 ತೊಡಗಿದ್ದೀನಿ ಸರ್. ಮೊದಲು ಮಾಡ್ತಾ ಇದ್ದೋ, ಆದ್ರೆ ಅನಿವಾರ್ಯ ಕಾರಣದಿಂದ ಅಲ್ಲಿ ಇಲ್ಲಿ ಹೋಗದೇ ಆಯ್ತು ಮನೆ ಬಿಟ್ಟು. ಈಗ ಕೃಷಿಯಲ್ಲಿ 15 ತೊಡಗಿದ್ದೀನಿ ಸರ್. ಅಂದ್ರೆ ಕೃಷಿ ಬಿಟ್ಟು ಬೇರೆ ಕೆಲಸಗಳನ್ನು ಮಾಡೋಕ್ಕೂ ನೋಡಿದ್ರಿ ನೀವು? ಹೌದು ಸರ್, ಕೃಷಿ ಬಿಟ್ಟು ಬೇರೆ ಕೆಲಸನೂ ಮಾಡ್ತಾ ಇದ್ದೀನಿ ಸರ್ ಇವಾಗ. ಕೃಷಿ ಜೊತೆಗೆ ಏನ್ ಕೈಗೊಳ್ತೀರಾ ಕೆಲಸ? ಕೃಷಿ ಜೊತೆಗೆ ನಾನು ಸಾಲ ವಾಹನವನ್ನ ಚಲಾಯಿಸ್ತಾ ಇದ್ದೀನಿ. ಓಹೋ, ಕೂಡಿಗೆಯಿಂದ ಕಾರ್ಯಕೊಪ್ಪ, ಕಾರ್ಯಕೊಪ್ಪದಿಂದ ಎಡವನಾಡು, ಹಾಗೆ ಇವಾಗ್ಲೂ ಅದೇ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದೇ ಆದಾಯದ ಮೂಲವನ್ನ ನೆಚ್ಕೋಬಾರ್ದು, ಬೇರೆ ಬೇರೆ ಬಿಡುವಿನ ಕೆಲಸದಲ್ಲಿ ಕೆಲಸಗಳನ್ನ ಮಾಡ್ಬೇಕು ಅಂತೀರಿ? ಮಾಡಬೇಕು ಸರ್, ಇಲ್ಲ ಅಂದ್ರೆ ಒಂದೇ ಮಾಡಿದ್ರೆ ಒಬ್ರು ಹೇಳ್ತಾರೆ ನನ್ಗೆ ಅದ್ರಲ್ಲಿ ಲಾಸ್ ಆಯ್ತು, ಇದ್ರಲ್ಲಿ ಲಾಸ್ ಆಯ್ತು. ಲಾಸ್ ಆದ್ರೂ ಇನ್ನೊಂದ್ರಲ್ಲಿ ತಗೊಳ್ಳೋ ಕೆಪಾಸಿಟಿ ಇರ್ಬೇಕು ಸರ್. ಸುಮ್ನೆ ನನಗ ಅದ್ ಲಾಸ್ ಆಯ್ತು ಅಂತ ಹೇಳ್ಕೊಂಡಿದ್ರೆ ಕೃಷಿ ಮಾಡಿ ಏನು ಪ್ರಯೋಜನ ಇರೋದಿಲ್ಲ. ಸರಿ ಸರಿ, ಈಗ ಮುಖ್ಯವಾಗಿ ಸುರೇಶ್ ಯಾವ ಬೆಳೆ ಬೆಳಿತೀರಿ ನೀವು? ನಾವು ಅರೇಬಿಕಾ ಮತ್ತು ರೋಬಸ್ಟಾ ಎರಡು ಇದೆ ಸರ್. ಮಿಶ್ರ ಬೆಳೆಯಾಗಿ ಸ್ವಲ್ಪ ಅಡಿಕೆ ಹಾಕೊಂಡಿದೀನಿ. ಅಡಿಕೆ 3 ಆಗಿದೆ ಅಷ್ಟೇ, ಇನ್ನು ಫಸ್ಲಿಗೆ ಬರ್ಲಿಲ್ಲ. ಕಿತ್ತಳೆ ಮತ್ತು ಮೂಸಂಬಿ, ಅದು ನಮ್ಮ ಸ್ವಂತ ಖರ್ಚಿಗೆ, ಮಾರೋದಕ್ಕೆ ಯಾವ್ದು ಇಲ್ಲ ಸರ್. ಎಲ್ಲ ಒಂದು 4-5 ಮರಗಳನ್ನ ತೋಟದಲ್ಲಿ ಹಾಕೊಂಡಿರ್ತೀರಿ? ಹಾಕೊಂಡಿದೀವಿ. ಅಂದ್ರೆ ಚೆನ್ನಾಗಿದಾವ ಅವು? ಏನು ರೋಗಗಳು ಇಂಥವೇನು ಕಂಡು ಬರ್ತಾ ಇಲ್ಲ? ರೋಗ ಕಂಡು ಬಂತು ಸರ್, ಈ ವರ್ಷ ಫುಲ್ ಬೇವು ಬರುತ್ತಲ್ಲ ಸರ್. ಬೇವು ಅಂದ್ರೆ? ಬೇವು ಅಂದ್ರೆ ಅದೇನೋ ಒಂದು ಕೀಟ ಬಂದು ಅದಕ್ಕೆ ಹೊಡೆದ್ರೆ ತೂತಾಗಿ ಬಿದೋಗುತ್ತಲ್ಲ ಸರ್. ಕಾಯಿಗೆ ಬರುತ್ತಾ? ಅದು ತುಂಬಾನೇ ಉದುರಿ ಹೋಗಿದೆ ಈಗ. ಹಣ್ಣು ಕೊರಕ? ಹೌದು ಸರ್. ಅಂದ್ರೆ ಕಿತ್ತಲೆ ಯಾವ ಸಂದರ್ಭದಲ್ಲಿ ನಿಮ್ ಕಡೆ ಹಣ್ಣಾಗುತ್ತೆ? ಎರಡ್ ತಿಂಗಳಲ್ಲಿ ಹಣ್ಣಾಗುತ್ತೆ. ಎರಡ್ ತಿಂಗಳು ಬೇಕಾಗಿಲ್ಲ ಅನ್ಕೊಳ್ತೀನಿ, ಒಂದು ಒಂದೊಂದು ತಿಂಗಳಲ್ಲೆಲ್ಲ ಹಣ್ಣಾಗುತ್ತೆ. ನಾವು ಸ್ವಲ್ಪ ಅರ್ಬಿಕಾ ಪಿ ಕುಯ್ಯ ಸಮಯದಲ್ಲೆಲ್ಲ ಹಣ್ಣಾಗ್ತದೆ. ನೋಡಿ ಸುರೇಶ್, ನಮ್ಮ ಪ್ರಕೃತಿ ಹೇಗೆ ಮಾಡಿದೆ ಅಂತ ಅಂದ್ರೆ, ಚಳಿಗಾಲ ಶುರುವಾಗುತ್ತಲ್ಲ, ಚಳಿಗಾಲಕ್ಕೆ ಸರಿಯಾಗಿ ಕಿತ್ತಳೆ ಎಲ್ಲ ಮಾಗಿ ಎಲ್ಲ ಮಾರುಕಟ್ಟೆಗೆ ಬರುತ್ತೆ. ಹೌದು ಸರ್, ಚಳಿಗಾಲದಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಈ ಕಿತ್ತಳೆ ಮತ್ತೆ ಮೋಸಂಬಿಯಲ್ಲಿ ಸಿ ವಿಟಮಿನ್ ಇರುತ್ತೆ, ಅದನ್ನ ತಿಂದ್ರೆ ನಮಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಹೌದು ಸರ್, ಹೌದು ಹೌದು. ಈಗ ನೆಲ್ಲಿಕಾಯಿ ಅಂತಾರಲ್ಲ, ಅದರಲ್ಲೂ ವಿಟಮಿನ್ ಸಿ ಇರುತ್ತೆ. ನೆಲ್ಲಿಕಾಯಿ ನಮಗೆ ಇಲ್ಲಿ ಸಿಗುತ್ತೆ, ನೆಲ್ಲಿಕಾಯಿನೂ ಕೂಡ ಚಳಿಗಾಲದಲ್ಲೇ ನಮಗೆ ಸಿಗುವಂತಹದ್ದು. ಹೌದು ಹೌದು. ಈಗ ಅರೇಬಿಕಾ ಕಾಫಿ ಬೆಳೀತಾ ಇದ್ವಿ ಅಂತ ಹೇಳಿದ್ರಿ. ಹೌದು ಸರ್. ಅದು ನಿಮ್ಮ ಸೋಮವಾರಪೇಟೆ ಕಡೆನೆ ಸ್ವಲ್ಪ ಜಾಸ್ತಿ ಅಲ್ವಾ? ಈ ಕಡೆ ತುಂಬಾನೇ ಬೆಳೀತಾ ಇದೆ. ಎಷ್ಟು ವರ್ಷ ತೋಟ ನಿಮ್ದು? 9 ವರ್ಷ. ಹೌದು ಹೌದು ಸರ್. ಫಸಲು ಚೆನ್ನಾಗಿ ಬರ್ತಾ ಇದೆ? ಬರ್ತಾ ಇದೆ ಸರ್. ಅಂದ್ರೆ ನೀವೇ ಅದು ತೋಟ ಮಾಡಿದ್ದ? ಅದು ನಾವೇ ಮಾಡಿದ್ದು ಸರ್. ಏನು ಇಂತ ತಳಿ ಅಂತ ಏನಾದ್ರು ಹಾಕೊಂಡಿದ್ದೀರಾ? ಒಂದು ಅದೇನೋ ಚಂದ್ರಗಿರಿ ಅಂತ ಹೇಳ್ತಾ ಅದು. ಆಮೇಲೆ ಕಾವೇರಿ. ಓ, ಕಾವೇರಿನೂ ಹಾಕೊಂಡಿದ್ದೀರಾ? ಹೌದು ಸರ್. ಹೇಗಿದೆ ಫಸಲು? ಫಸಲು ಏನ್ ತೊಂದ್ರೆ ಇಲ್ಲ ಸರ್, ಚೆನ್ನಾಗಿದೆ. ಅಂದ್ರೆ ಕೊಳೆ ರೋಗ ಸ್ವಲ್ಪ ಬಂದಿತ್ತು, ಅದಕ್ಕೆ ಆಮೇಲೆ ಏನು ಸಿಂಪರಣೆ ಮಾಡ್ಲಿಲ್ಲ ನಾನು, ಹಾಗೆ ಇರ್ಲಿ ಅಂತ ಸುಮ್ಮನೆ ಇದ್ದೀನಿ. ಅಂದ್ರೆ ಈಗ ಅರೇಬಿಕಾ ಗಿಡಗಳು ಅಂತ ಹೇಳಿ, ಚಂದ್ರಗಿರಿ ಮತ್ತೆ ಕಾವೇರಿ, ಕಾವೇರಿ ಎಷ್ಟೆಷ್ಟು ಅಡಿಗೆ ಹಾಕೊಂಡಿದಾರೆ ಗಿಡಗಳನ್ನ? 10 ಅಡಿ ರೋಬಸ್ಟ ಲೈನ್ ಮಧ್ಯದಲ್ಲಿ ಇದೆ ಸರ್, 5-5 ಅಡಿ ಬರ್ಬೋದು ಅನ್ಕೋತೀನಿ. 5-5 ಅಡಿ. ಅಂದ್ರೆ ರೋಬಸ್ಟ ಗಿಡಗಳ ಮಧ್ಯೆ ಇದನ್ನ ಹಾಕೊಂಡಿದ್ದೀರಾ? ರೋಬಸ್ಟ ಗಿಡಗಳ ಮಧ್ಯೆ ಇದನ್ನ ಹಾಕೊಂಡಿದೀವಿ. ಒಂದು ರೋಬಸ್ಟ ಸಾಲ್ಗು ಇನ್ನೊಂದು ರೋಬಸ್ಟ ಸಾಲ್ಗು ಎಷ್ಟು ಅಂತರ ಕೊಟ್ಟಿದ್ರಿ? 10 ಅಡಿ. 10 ಅಡಿ. ಅಲ್ಲ, ಈ ರೀತಿ ಮಧ್ಯದಲ್ಲಿ ಹಾಕೊಂಡ್ರೆ ಏನ್ ತೊಂದರೆ ಆಗಲ್ವಾ ರೋಬಸ್ಟ ಬೆಳೆಗೆ, ಮತ್ತೆ ಇವು ಚೆನ್ನಾಗಿ ಬರೆಯೋದಕ್ಕೆ ತೊಂದರೆ ಆಗಲ್ವಾ? ಅದೇನು ಆಗಲ್ಲ ಸರ್. ಯಾಕಂದ್ರೆ ಅದು ಬೆಳೆ ಬರ್ಬೇಕಾದ್ರೆ ಒಂದು ಮಿನಿಮಮ್ ಒಂದು 15 ವರ್ಷ ಬೇಕು ಸರ್ ಅದು. ಓಹೋ, 15 ವರ್ಷಕ್ಕೆ ಬರ್ಬೇಕಾದ್ರೆ, ಇದನ್ನ ಮುಚ್ಚೋ ಹಂತದಲ್ಲಿ ಬರ್ಬೇಕಾದ್ರೆ ಆಮೇಲೆ ಇದೇ ಆಟೋಮೆಟಿಕ್ ಆಗಿ ಫಸಲು ಕಡಿಮೆ ಆಗ್ತದೆ, ಸಾಯಕ್ಕೂ ಬರ್ತದೆ ಆವಾಗ. ಓಹೋಹೋ. ಅಂದ್ರೆ ರೋಬಸ್ಟ ತೋಟ ಹಳೇದ ಅದು? ರೋಬಸ್ಟ ತೋಟ ಹಳೇದಲ್ಲ, ಎರಡು ಒಟ್ಟಿಗೆ ಮಾಡಿದಂತದ್ದು. ಎರಡು ಒಟ್ಟಿಗೆ ಮಾಡಿದ್ರಿ? ಮಾಡಿದ್ದು. ಜೊತೆಗೆ ಸ್ವಲ್ಪ 6 ಅಡಿ ರೋಬಸ್ಟ್ ಅನ್ನ ಹಾಕೊಂಡಿದ್ದೀನಿ. ಇವಾಗ ಎಲ್ಲಿ ಅರ್ಬಿ ಗಿಡ ಸತ್ತೋಯ್ತು ಅಲ್ಲಿ ರೋಬಸ್ಟ್ ಅನ್ನ ಹಾಕೊಂಡಿದ್ದೀನಿ, ಅದು ಸಮೇತ 4 ವರ್ಷ ಆಯ್ತು ಬಿಡ್ತಾ ಇದೆ. ಅಲ್ಲ, ತಳಿಗಳು ಅದರಲ್ಲಿ ರೋಬಸ್ಟಾದಲ್ಲಿ ನಂಬರ್ 6 ಅಂತ ಏನು ಹೇಳ್ತಾರಲ್ಲ ಸರ್, 6 ಅಡಿ ರೋಬಸ್ಟ. 6 ಅಡಿ ರೋಬಸ್ಟ್. ಅದ್ರೆ ಬಹಳ ಎತ್ತರ ಬೆಳೆಯುತ್ತಾ? ಹೇಗೆ ಅದು? ಅಲ್ಲಿ ಎತ್ತರ ಬೆಳೆಯುತ್ತೆ. ಈಗ 6 ಅಡಿ ರೋಬಸ್ಟ ಹಾಕೊಂಡಿದ್ದೀರಾ ನೀವು? 6 ಅಡಿ ರೋಬಸ್ಟ ಅಂದ್ರೆ ಎಲ್ಲಿ ನಂದು ಅರಬಿಕಾ ಹೋಯ್ತು ಅಲ್ಲಿಗೆಲ್ಲ 6 ಅಡಿ ರೋಬಸ್ಟಗಳನ್ನ ಕೂರಿಸಿದ್ದೇನೆ. ನಮಗಿನ್ನು ಅರಬಿ ಅಂದ್ರೆ ಏನಾಗುತ್ತೆ ಅಂತ ಸರ್, ಇವಾಗ್ಲೇನೆ ಹಣ್ಣಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಓಹೋಹೋ, ಮುಂಚಿತವಾಗಿನೇ. ಏಲಕ್ಕಿ ಕುಯ್ಯೋದು ಒಂದೇ, ನಮ್ಮ ಅರಬಿ ಕಾಫಿ ಕುಯ್ಯೋದು ಒಂದೇ ಸರ್. ಯಾಕಂದ್ರೆ ಒಂದೇ ಸರಿ ಕೊಯ್ಲಿ ಬರಲ್ಲ ಅಂತೀರಾ? ಒಂದೇ ಸತಿ ಬರಲ್ಲ ಅದು. ಓಹೋಹೋ, ಹಾಗೆ 10-15 ಕಾಫಿಗಳನ್ನ ಕುಯ್ಕೊಂಡ್ಬರ್ಬೇಕು. ಈಗ ನಾವು ಕೂಲಿಗೆ ಅಂತೇಳಿ ಯಾರನ್ನಾದ್ರೂ ಕರ್ಕೊಂಡ್ರೆ, ಅಥವಾ ನಾವು ಅವರಿಗೆ ಮುಯ್ಯಾಳು ಅಂತೇಳಿ ಹೋಗ್ತೀವಿ ಅದ ಅಂತೇಳಿ ಕರ್ಕೊಂಡ್ರೆ, ಒಂದ್ ಪಚ್ಚೆ ಒಂದ್ ಕುಕ್ಕೆ ಒಳಗಡೆ ಕುಯ್ಕೊಂಡ್ಬರ್ತೀವಿ. ಅವಾಗ ಯೋಚನೆ ಮಾಡ್ಬೇಕು, ಓ ಇದೇನ್ ತುಂಬಾ ಇಷ್ಟೊಂದ್ ಕಾಫಿ ಕುಯ್ತಾ ಇದ್ದೀರಾ ಅಂತ ಎಲ್ಲ ಹೇಳ್ತಾರೆ, ಓ ನಿಮಗೇನೋ ತುಂಬಾ ಕಾಫಿ ಇದೆ ಅಂತ. ಅಲ್ಲಿ ಕುಯ್ಯೋದು ಅಷ್ಟೇ ಸರ್, ಒಂದೊಂದು ಗಿಡದಲ್ಲಿ 10, ಒಂದೊಂದು ಗಿಡದಲ್ಲಿ 20 ಹಂಗೆ ಹಣ್ಣಾಗಿರುತ್ತೆ. ಅದು ಈ ಸಮಯದಿಂದನೇ ಹಣ್ಣಾಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತದೆ. ಅಂದ್ರೆ ಸಾಧಾರಣವಾಗಿ ನವೆಂಬರ್ ಡಿಸೆಂಬರ್ ನಲ್ಲಿ ಕೊಯ್ಲಿ ಬರುತ್ತೆ ಅಂತ ಹೇಳ್ತಾರೆ. ನವೆಂಬರ್ ಡಿಸೆಂಬರ್ ಗೆ ಇದೇ ಬಂದ್ಬಿಡುತ್ತೆ ಸರ್, ನಮ್ದು ರೋಬಸ್ಟನ್ನೇ ಬಂದ್ಬಿಡುತ್ತೆ. ರೋಬಸ್ಟನ್ನು ಮುಂಚಿತವಾಗಿ ಬರುತ್ತೆ, ಯಾಕಂದ್ರೆ ನಾವು ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲೆಲ್ಲ ನೀರ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಓಹೋ, ಹಾಗೆ. ಅದಕ್ಕಾಗಿ ಆದಷ್ಟು ಬೇಗ ಬರ್ತದೆ. ನಾವು ಮಳೆಗಾಗಿ ಆದ್ರೆ ಡಿಸೆಂಬರ್ ಜನವರಿನೂ ಆಗೋ ಚಾನ್ಸಸ್ ಇದೆ. ನಮಗೆ ಕಡಿಯತ್ತೂರಲ್ಲಿ ಸ್ವಲ್ಪ ಇದೆ, ಅದೇ ಭಾಗಮಂಡಲ ಕಡಿಯತ್ತೂರು. ಹೌದೌದೌದು. ಅಲ್ಲಿ ಮಾತ್ರ ನಮಗೆ ಬರೋದು ಜನವರಿನೇನೆ ಬರೋದು ಸರ್. ಜನವರಿ ಫೆಬ್ರವರಿ ಮಾರ್ಚ್ ವರ್ಗು ನಡೀತಾ ಇರುತ್ತೆ ರೋಬಸ್ಟ್ ಅದು. ಫೆಬ್ರವರಿ 20-22 ಕುಯ್ದು ಮುಗಿಸ್ತೇವೆ ಸರ್ ಅಲ್ಲಿ. ಅಂದ್ರೆ ನೀವು ಮುಂಚಿತವಾಗಿ ನೀರ್ ಕೊಟ್ಟಿದ್ರಿಂದ ಹೂಗಳು ಬೇಗ ಬಂದ್ವು. ಬೇಗ ಬಂದು. ಅಂದ್ರೆ ನೀರಿನ ಸೌಲಭ್ಯ ಇದೆಯಾ ನಿಮಗೆ? ನಮಗೆ ಇಲ್ಲಿ ಬೋರ್ವೆಲ್ ವ್ಯವಸ್ಥೆ ಇದೆ ಸರ್. ಎಲ್ಲಿ? ಎಡವನಾಡಿನಲ್ಲಿ. ಎಡವನಾಡಿನಲ್ಲಿ. ಅದರಿಂದ ನಾವು ಬೇಗ ನೀರು ಹೊಡ್ಕೊಂಡ್ಬಿಡ್ತೀವಿ. ಭಾಗಮಂಡಲದ್ದು ಸ್ವಾಭಾವಿಕವಾಗಿ ಮಳೆ ಬರೋವರೆಗೂ ಕಾಯ್ತೀರಾ? ಕಾಯ್ಬೇಕು, ಇಲ್ಲ ಅಂದ್ರೆ ಬೇರೆಯವರ ಅವಲಂಬನೆ ಪಡಿಬೇಕಾಗ್ತದೆ. ಸರಿ ಸರಿ ಸರಿ. ಅದನ್ನು 2 ಸತಿ ಹೊಡೆದ ಸರ್ ಈ ಸತಿ, ಇಟ್ಟಿಲ್ಲ. ಅದು March 15 ಮೇಲೆ ಹೊಡೆದಿದ್ದಲ್ಲಿ ಚಿಕ್ಕ ಚಿಕ್ಕ ಹೂ ಮಳೆ ಬರೋದ್ರಿಂದ ನಮ್ದು ಹೂ ಎಲ್ಲ ಹಾಳಾಗ್ಬಿಡ್ತದೆ. ಹೌದು ಸರ್, ಹಾಗೆ. ಈಗ ಹೂಬಳೆ ಬರುತ್ತಲ್ಲ ಸುರೇಶ್ ಅವರು, ಆಮೇಲೆ ನಾವು ಏನೇನ್ ಕ್ರಮ ಕೈಗೊಳ್ಬೇಕಾಗತ್ತೆ ತೋಟದಲ್ಲಿ ಒಂದ್ಸರಿ ಹೂಮಳೆ ಬಂದ್ಮೇಲೆ? ಹೂಮಳೆ ಬಂದ್ಮೇಲೆ ಅಂದ್ರೆ ಇವಾಗ ನೋಡ್ಬೇಕು, ಜಾಸ್ತಿ ಮಳೆ ಬಂದಿಲ್ಲ ಅಂದ್ರೆ ನೀರು ಹೊಡಿಲೇಬೇಕಾಗ್ತದೆ. ಸರಿ, ಅದೊಂದು ಕ್ರಮ. ಅದಕ್ಕಿಂತ ಮೊದಲಾಗಿ ನಾವು ಕಿಗ್ರೆಲ್ಲ ತೆಗೆದು ಕಪತ್ ಮಾಡಿ ಇಟ್ಕೊಂಡಿರ್ತೀವಿ ಗಿಡಗಳನ್ನ. ಗಿಡಗಳನ್ನ ಕಪತ್ ಆಲ್ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಕಪತ್ ಏನಿದ್ರು ಬೇಗನೆ ಮಾಡ್ಬಿಡೋದು ನಾವು. ನಾವು ಈ ಹೂ ಮಳೆ ಬರೋ ತನಕ ಕಾಯಲ್ಲ. ಸರಿ ಸರಿ. ಆಮೇಲೆ ಕಪಾತ್ ಎಲ್ಲ ಮಾಡಿ ಗಿಡಗಳು ತಯಾರು ಮಾಡಿ ಇಟ್ಕೊಂಡಿರ್ತೀರ ಹೂ ಮಳೆಗೆ? ಹೌದು. ಮತ್ತೆ ಗೊಬ್ಬರ ಏನಾದ್ರು ಕೊಡ್ಬೇಕಾಗತ್ತ ಹೂ ಬಂದಾಗ? ಹೂ ಬಂದಾಗ ಕೆಲವು ಜನ ಕೊಡ್ತಾರೆ ಸರ್, ಬರೀ ಸ್ವಲ್ಪ ಯೂರಿಯಾನ. ಕೆಲವು ಜನ ಹೇಳ್ತಾರೆ ಯೂರಿಯಾ ಜೊತೆ ಸ್ವಲ್ಪ ಪೊಟ್ಯಾಶ್ ಮಿಕ್ಸ್ ಮಾಡಿ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸರಿ, ಈ ಮಳೆನ ಯೋಚನೆ ಮಾಡಕ್ ಆಗಲ್ಲ ಸರ್, ಅದರಿಂದ ಕೊಡಕ್ ಆಗಲ್ಲ ನಮ್ಗೆ. ಆದ್ರೆ ನೀವು ಗೊಬ್ಬರ ಕೊಡ್ಬೇಕು ಅಂದ್ರೆ ಕಳೆನೂ ತೆಗಿಬೇಕಾಗತ್ತೆ. ಕಳೆ ಇವಾಗ ಏನಾಗಿದೆ ಅಂದ್ರೆ ಅದು 30-35 ವರ್ಷದ ತೋಟ ಆಗಿದ್ರಿಂದ ಅಲ್ಲಿ ಅಷ್ಟು ಕಳೆ ಬರಲ್ಲ, ಅಷ್ಟು ಕಳೆ ಬರುವ ಚಾನ್ಸಸ್ ಇಲ್ಲ. ಇಲ್ಲಿ ಮಾತ್ರ ತುಂಬಾ ಅದು ಜಾಸ್ತಿ ಬರಲ್ಲ ಸರ್ ಇಲ್ಲಿನ, ಯಾಕಂದ್ರೆ ಬಿಸಿಲು ಕಾಯ್ತಾ ಇರುತ್ತೆ. ಒಣಗೋಗುತ್ತೆ, ಒಣಗೋಗ್ಬಿಡ್ತದೆ. ಆ ಟೈಮಲ್ಲಿ ಮರ ಕಪ್ಪತ್ತ ಏನಾದ್ರು ಇದೆ ಸ್ವಲ್ಪ ಮಾಡ್ಕೊಳ್ತೀವಿ ಅಷ್ಟೇ, ಹೂ ಮಳೆ ಬರಕ್ಕಿಂತ ಮೊದ್ಲೇ ಅದು ಸಮೇತ ಮಾಡಿ ಇಟ್ಕೊಬಿಡ್ತೀವಿ. ಅಂದ್ರೆ ವಾತಾವರಣ ತಂಪಾಗಿದ್ರೆ ಮರ ಕಪ್ಪತ್ತನು ಮಾಡಬಹುದು. ಮಾಡಬಹುದು ಎಲ್ಲಾ. ಇವಾಗ ನಿಮ್ಮ ರೇಡಿಯೋ ಇದರ ಪ್ರಕಾರ ಮೇ ಅಲ್ಲಿ ಮಾಡಿ ಅಂತ ಹೇಳ್ತೀರಾ? ನಿಜ ನಿಜ, ಮೇ ಮತ್ತೆ ಜೂನ್ ಪ್ರಾರಂಭದಲ್ಲಿ ಮಾಡಿ ಅಂತ ಹೇಳ್ತೀರಾ. ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಈ ಜನಗಳ ಕೊರತೆ ಸ್ಟಾರ್ಟ್ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನೋ ಬೇರೆ ಕೆಲಸಗಳು ಹಾಗೆ ಹೀಗೆ ಅನ್ಕೊಂಡು ನಾವು ಅದನ್ನ ಮುಂಚಿತವಾಗಿ ಮಾಡ್ತೀರಾ? ಮುಂಚಿತವಾಗಿ ಮಾಡ್ಕೊಬಿಡ್ತೀವಿ. ನೀರಿನ ವ್ಯವಸ್ಥೆ ಇದ್ದಿದ್ರಿಂದ ಮುಂಚಿತವಾಗಿ ಮಾಡ್ಕೊಳ್ತಿದೀವಿ. ಅದೇ ನಿಜ. ಯಾಕಂದ್ರೆ ಏನ್ ಹೇಳ್ತಾರೆ ಅಂತ ಅಂದ್ರೆ ನಮ್ಮ ತಜ್ಞರು, ಬಿಸಿಲಿನ ಜಳ ಜಾಸ್ತಿ ಇದ್ದಾಗ ನೆರಳು ಕಡಿಮೆ ಮಾಡಬಾರದು ಅಂತ ಹೇಳ್ತಾರೆ, ಅದರಿಂದ ಗಿಡಗಳಿಗೆ ತೊಂದರೆ ಆಗಿ ಬಾಡ್ತವೆ ಅಂತ. ಹೌದು ಹೌದು, ಮೊದಲೇ ಹೂ ಬಂದಿದ್ದು ಅದು ಸಮೇತ ಒಣಗೋಗುತ್ತೆ. ಬಿಸಿಲಿನ ಜಳಕ್ಕೆ ಸಿಕ್ಕಿ. ಹೌದು, ಅದಾಗಿದೆ ನಮಗೆ. ಯಾಕಂದ್ರೆ ಒಂದು ತಿಂಗಳು ನೀರಿಗೆ ಕಷ್ಟ ಆಯ್ತು ನಮಗೆ ಇಲ್ಲಿ. ಕರೆಂಟ್ ಅಥವಾ ಈ ಬೇರೆ ಜನಗಳು ಒಳಗೆ ಹೊಡಿಬೇಕಾದ್ರೆ ಒಂದೇ ಸಲಹೆಗಳು ಇರ್ತದೆ, ಅವ್ರು ಜಾಸ್ತಿ ಹೊಡಿಬೇಕಾದ್ರೆ ನಮಗೆ ಕಮ್ಮಿ ಆಯ್ತು. ಒಂದ್ ತಿಂಗಳು ಸ್ವಲ್ಪ ಕಮ್ಮಿ ಆಗಿ ಸ್ವಲ್ಪ ಹೂ ಎಲ್ಲ ಸುಟ್ಟು ಆಯ್ತು ಸರ್. ಅಂದ್ರೆ ನೀರಿನ ಸೌಲಭ್ಯ ಇದ್ರೆ ನಾವು ಸ್ವಲ್ಪ ಮುಂಚಿತವಾಗಿ ಎಲ್ಲ ಮಾಡ್ಕೋಬಹುದು ಮರಕಪಾತ್ನ. ಹೌದು ಹೌದು. ನೀರಿನ ಸೌಲಭ್ಯ ಇಲ್ಲ ಅಂದ್ರೆ ಬೇಸಿಗೆ ಮುಗಿಯೋವರೆಗೂ ಕಾಯ್ಬೇಕಾಗತ್ತೆ. ಕಾಯ್ಲೇಬೇಕಾಗತ್ತೆ. ಗಿಡ ಕಪಾತು ಮರ ಕಪಾತು ಮಾಡ್ಕೊಂಡ್ರೆ ಒಂದು ಮುಖ್ಯವಾದ ಕೆಲಸ ಮುಗ್ದಂಗ ಆಗತ್ತೆ. ಹೌದು. ಆಮೇಲೆ ಗೊಬ್ಬರ ಕೊಡೋದು. ಆಮೇಲೆ ಗೊಬ್ಬರ ಕೊಡೋದು. ನಾವು ಗೊಬ್ಬರ ಹೆಚ್ಚಿನ ಅಂಶ ಕೊಡ್ಬೇಕಾದ್ರೆ ಜೂನ್ ಟೈಮಲ್ಲೇ ಕೊಡ್ತೀವಿ, ಅಂದ್ರೆ ಮುಂಗಾರು ಪ್ರಾರಂಭವಾದಾಗ. ಹೌದು ಸರ್. ಅಂದ್ರೆ ಮಣ್ಣಲ್ಲಿ ತೇವಾಂಶನೂ ಇರ್ಬೇಕು ಅವಾಗ. ಹೌದು. ಗೊಬ್ಬರ ಗಿಡದ ಸುತ್ತ ಹೇಗ್ ಕೊಡ್ತೀರಾ? ಗಿಡದಿಂದ ಒಂದಡಿ ಬಿಟ್ಟು ರೌಂಡ್ ಕೊಡ್ತೀವಿ ಸರ್, ಸುತ್ತ ಬಳೆಯಾಕಾರವಾಗಿ. ಬಳೆಯಾಕಾರವಾಗಿ ಅದನ್ನ ಮಿಶ್ರ ಮಾಡಿ ಮತ್ತೆ ಮಣ್ಣು ಅದ್ರ ಮೇಲೆ ಹಾಕ್ಬೇಕಾಗತ್ತೆ. ಮಣ್ಣು ಹಚ್ಬೇಕಾಗುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ಬಿಟ್ಟು ಹಾಗೆ ಬರ್ತೀವಿ, ಇಲ್ಲ ಅಂದ್ರೆ ಆ ದರ್ಗ ಏನಾದ್ರು ಇದ್ರೆ ಬಿಸಿಲು ಜಾಸ್ತಿ ಇದೆ ಅನ್ನೋ ಇದ್ರೆ ಮಣ್ಣು ಹಾಕಕ್ ಹೋಗಲ್ಲ, ಅದೇ ದರ್ಗನ ಸ್ವಲ್ಪ ಎಳ್ದ್ಬಿಟ್ಟು ಬಂದ್ಬಿಡ್ತೀವಿ. ನಿಜ ನಿಜ. ಯಾಕಂದ್ರೆ ಬುಡದಲ್ಲಿರೋ ತರ್ಗ್ನೆಲ್ಲ ಮೊದಲು ತೆಗಿಬೇಕಾಗತ್ತೆ, ತೆಗ್ದೆ ಗೊಬ್ಬರ ಕೊಡ್ಬೇಕು, ಆಮೇಲೆ ಮತ್ತೆ ಅದನ್ನ ತರ್ಗ ಹರಡಿದ್ರೆ ಎಲ್ಲ ಚೆನ್ನಾಗತ್ತೆ. ಹೌದು ಸರ್. ಮತ್ತೆ ಗೊಬ್ಬರ ಹಾಕಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಅದೇ ಬಿಡಿಸಿಟ್ಕೊಳ್ತೇವೆ, 2 ಅಡಿ ಬರುತ್ತಲ್ಲ ಅಷ್ಟು ಬಿಡಿಸಿ ಇಟ್ಕೊಳ್ತೇವೆ ಸರ್. ಸರಿ ಸರಿ. ಅಂದ್ರೆ ನಾವು ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಕಳೆ ತೆಗಿಬೇಕು, ಜೊತೆಗೆ ಈ ಚಿಗುರು ಎಲ್ಲ ಬಿಡಿಸಿರ್ಬೇಕು. ಬಿಡಿಸಿರ್ಬೇಕು ಕಂಬ ಚಿಗುರು ಮತ್ತೆ ತುರಿ ಚಿಗುರು ಇದೆಲ್ಲಾನು. ಹೌದು. ಅವಾಗ ಗೊಬ್ಬರ ಕೊಡುವ ಟೈಮಲ್ಲಿ ಸ್ವಲ್ಪ ಚಿಗುರೆಲ್ಲ ಬಂದಿರ್ತದೆ, ಯಾಕಂದ್ರೆ ನೀರ್ ಕೊಟ್ಟಿರ್ತೇವಲ್ಲ ಸರ್, ಅವಾಗ ಬಂದಿರುತ್ತೆ, ಅದನ್ನ ಎಲ್ಲ ಕಿತ್ತಾಕಿ ಆಮೇಲೆ ಗೊಬ್ಬರ ಕೊಡ್ತೇವೆ. ಅಂದ್ರೆ ಕಂಬ ಚಿಗುರು ನೆತ್ತಿ ಚಿಗುರು ಎಲ್ಲ ತೆಗಿಬೇಕು. ಹೌದು ಹೌದು. ಅಂದ್ರೆ ಅರೇಬಿಕಾದಲ್ಲಿ ಸ್ವಲ್ಪ ನೆತ್ತಿ ಚಿಗುರನ್ನು ಕೂಡ ನೋಡ್ಕೊಂಡೆ ತೆಗಿಬೇಕು ಅಂತಾರೆ. ಹೌದು ಹೌದು. ಜಾಸ್ತಿ ಏನಾದ್ರೂ ಬಿಸಿಲು ಬೀಳಂಗಾದ್ರೆ ಈ ಬಿಳಿ ಕಾಂಡ ಕೊರಕದ ಕೀಟದ ಹಾವಳಿ ಬರುತ್ತೆ ಅಂತ ಅಲ್ವಾ? ಹೌದು ಸರ್. ಅದು ನಿಮ್ ಕಡೆ ಏನಾದ್ರೂ ಕಂಡು ಬರುತ್ತಾ ಬಿಳಿ ಕಾಂಡ ಕೊರಕ? ಬಿಳಿ ಕಾಂಡ ಕೊರಕ ಹುಳಗಳು ಇದಾವೆ ಸರ್, ಅಂದ್ರೆ ನಾವು ಇದುವರೆಗೆ ಸ್ಪ್ರೇ ಮಾಡ್ಲಿಲ್ಲ ಸರ್. ಗಿಡಗಳಿಗೆ ಸ್ಪ್ರೇ ಆಗ್ಲಿ ಅದೇನೋ ಹಾಕ್ಬೇಕು, ಗಮ್ ಎಲ್ಲ ಹಾಕ್ಬೇಕು ಅಂತೆಲ್ಲ ಹೇಳ್ತಾರಲ್ಲ, ಫುಲ್ ಕಾಂಡಕ್ಕೇನೋ ಬಟ್ಟೆ ಸುತ್ತದು ಅದೆಲ್ಲ ಹೇಳ್ತಾರಲ್ಲ, ನಾವು ಯಾವ್ದೇ ತರದು ಮಾಡಿಲ್ಲ ಇದುವರೆಗೆ. ಅಲ್ಲ, ನಿಮ್ದು ಏನಂದ್ರೆ ಸುರೇಶ್ ಅವರು ಹೊಸ ತೋಟ. ಹೊಸ ತೋಟ. ಹೌದು. ನಿಮ್ದು 7-8 ವರ್ಷ ಆಗಿರೋದ್ರಿಂದ ಇನ್ನೂ ಅದ್ರ ಹಾವಳಿ ಕಂಡು ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ಅದೇ ಅಂದ್ರೆ ಬಿಳಿ ಕಾಂಡ ಕೊರಕ ಬಂದ್ರೆ ಇಡೀ ಗಿಡನೇ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಗಿಡ ಹಾಗೆ ಹೋಗ್ಬಿಡುತ್ತೆ, ಹೋದ್ರೆ ಮತ್ತೆ ರಿಪ್ಲೇಸ್ಮೆಂಟ್ ಮಾಡಿ ಬೇರೆ ಗಿಡ ತಂದು ನೆಟ್ಬಿಡ್ತೀವಿ. ಮತ್ತೆ ಈ ಗೊಬ್ಬರ ಕೊಡೋದಕ್ಕೆ ಮುಂಚಿತವಾಗಿ ಈ ಮಣ್ಣಿನ ಪರೀಕ್ಷೆ ಇದೆಲ್ಲ ಏನಾದ್ರೂ ಮಾಡ್ತೀರಾ? ಮಣ್ಣಿನ ಪರೀಕ್ಷೆ ಇದುವರೆಗೆ ಮಾಡಿಸ್ಲಿಲ್ಲ ಸರ್. ಮತ್ತೆ ಸುಣ್ಣ ಕೊಡ್ತೀರಾ? ಸುಣ್ಣ ಇವಾಗ ಒಂದ್ 5 ವರ್ಷಕ್ಕೊಂದ್ಸತಿ ಒಂದ್ಸತಿ ಕೊಟ್ಟಿದ್ದೇವೆ, ಮತ್ತೆ ಕೊಡ್ಲಿಲ್ಲ ಸರ್. ನಿಮ್ ಕಡೆನೂ ಜಾಸ್ತಿ ಮಳೆ ಆಗುತ್ತೆ? ಮಳೆ ಆಗುತ್ತೆ ಸರ್ ಇಲ್ಲಿ. ಅಲ್ಲ, ಮಳೆ ಜಾಸ್ತಿ ಬರೋ ಪ್ರದೇಶದಲ್ಲಿ ಸುಣ್ಣ ಕೊಡಬೇಕು ಅಂತ ಕನಿಷ್ಠ 3 ವರ್ಷಕ್ಕೊಂದ್ಸರಿ ಆದ್ರು. ಜಾಸ್ತಿ ಅಂದ್ರೆ ಒಂದ್ 50-60 ಇಂಚ್ ಹೈಯೆಸ್ಟ್ ಸರ್ ಇಲ್ಲಿ. ಮಡಿಕೇರಿಯಿಂದ ಆ ಕಡೆ ಆದ್ರೆ 100-120 ಅಂತ ಹೇಳ್ತಾರೆ. ಹೌದೌದು. ಆದ್ರೆ ಅದು ಅಷ್ಟು ಬರಲ್ಲ ನಮಗೆ. ಇಲ್ಲಿ ಎಡವನಾಡಿನಲ್ಲಿ ಅಷ್ಟೇ ಬರ ಸರ್. ಸುಮಾರು 1,500 ಮಿಲಿಮೀಟರ್ ಬರುತ್ತೆ. ಹೌದು ಸರ್, ಅಷ್ಟೇನೆ. ಹಾಗಾಗಿ ಹೆಚ್ಚು ಸುಣ್ಣದ ಅಂಶ ಕೊರತೆ, ಮತ್ತೆ ಮಣ್ಣು ಹುಳಿ ಆಗೋದು ಕಡಿಮೆ ಅಂತೀವಿ. ಹೌದು, ಮಣ್ಣು ಹುಳಿ ಆಗೋದು ಕಡಿಮೆ ಆಗುತ್ತೆ. ಅಂದ್ರೆ ನಿಮ್ಮ ಜಮೀನು ಇಳಿಜಾರಾಗಿದೆಯೋ ಅಥವಾ ಸಮತಟ್ಟಾಗಿದೆಯೋ? ಸಮತಟ್ಟಾಗಿದೆ ಸರ್. ಸಮತಟ್ಟಾಗಿದೆ, ಇಳಿಜಾರಿಲ್ಲ. ಹಾಗಾಗಿ ನಿಮಗೆ ಮಣ್ಣಿನ ಕೊಚ್ಚಣೆ ಆಗೋದು ಇದೇನು ಸಮಸ್ಯೆ ಇಲ್ಲ? ಇಲ್ಲ ಇಲ್ಲ. ಕೆಲವು ಕಡೆ ಬಸಿಗಾಲುವೆ ಏನಾದ್ರೂ ತೆಗಿಬೇಕಾಗತ್ತ ನೀರು ಹೆಚ್ಚಾಗಿದ್ದು ಹೊರಗಡೆ ಹಾಕಾಗದಕ್ಕೆ? ಈ ವರ್ಷ ಜಾಸ್ತಿ ಆಯ್ತು. ಈ ಗುಂಡಿ ತೆಗ್ದಿಟ್ಟಿದ್ದು ತೆಗ್ದಿಟ್ಟಿದ್ದರಲ್ಲೇ ತುಂಬಾ ತುಂಬಿಕೊಂಡ್ಬಿಟ್ಟಿತ್ತು. ತೊಟ್ಲು ಗುಂಡಿ ಅಂತೀವಲ್ಲ ಅದ? ತೊಟ್ಲು ಗುಂಡಿ. ಹೌದೌದು, ತೊಟ್ಲು ಗುಂಡಿನ ನಾಡ್ ಕಡೆ ಹೇಗೆ ತೆಗಿತಾರೆ ಹಾಗೆ ಉದ್ದಕ್ಕೆ ತೆಗ್ದಿದ್ದೋ ನಾವು. ಹಾಗೆ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹೋಗಿ ಆ ನೀರ್ನ ಆ ಕಡೆ ಹೊರ ಹಾಕಿದೆ ಅಷ್ಟೇ. ಸರಿ ಸರಿ ಸರಿ. ಅಂದ್ರೆ ಜಾಸ್ತಿ ನೀರ್ನ ತೆಗಿಬೇಕಾಗತ್ತೆ? ತೆಗಿಬೇಕಾಗುತ್ತೆ, ಇಲ್ಲ ಅಂದ್ರೆ ಕರಗುತ್ತಲ್ಲ ಸರ್. ಹೌದೌದೌದು, ಗಿಡ ಅಷ್ಟೇನು ಕರಗಲ್ಲ, ಇದ್ದ ಕಾಫಿ ಸ್ವಲ್ಪ ಡ್ರಾಪ್ ಆಗ್ತದೆ, ಕಾಯಿಗಳೆಲ್ಲ ಬಿದ್ದೋಗುತ್ತೆ ಮಳೆ ಜಾಸ್ತಿ ಬಂದಾಗ. ಹೌದು, ಬಿದ್ದೋಗ್ತದೆ. ಮತ್ತೆ ಕಾಯಿಗಳು ಕಪ್ಪಾಗೋದು, ಎಲೆಗಳು ಕಪ್ಪಾಗೋದು ಕಾಣ್ತೀವಿ. ಹೌದು ಸರ್, ಅದೇ ಮಳೆಗಾಲದಲ್ಲಿ ಅದೊಂದೇ ಒಂದು ದೊಡ್ಡ ಸಮಸ್ಯೆ. ಅದೊಂದು ದೊಡ್ಡ ಸಮಸ್ಯೆ ಬಿಟ್ರೆ ಬೇರೆ ಏನ್ ಸಮಸ್ಯೆ ಇಲ್ಲ ಸರ್ ಇಲ್ಲಿ. ಮಳೆ ಕಡಿಮೆ ಆದ್ಮೇಲೆ ಸ್ವಲ್ಪ ಸರಿ ಹೋಗುತ್ತೆ. ಈಗ ಮಳೆ ಕಡಿಮೆ ಅಂದ್ರೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಏನಾದ್ರು ಗೊಬ್ಬರ ಕೊಡ್ತೀರಾ ಮತ್ತೆ? ಹೌದು ಸರ್, ಇವಾಗ ಮೊನ್ನೆ ತಾನೇ ಗೊಬ್ಬರ ಕೊಟ್ಟ ಸರ್. ಅಂದ್ರೆ ಗಿಡಗಳಿಗೆ ಸ್ವಲ್ಪ ತಾಕತ್ ಮಾಡ್ಬೇಕಾಗತ್ತೆ. ಹೌದೌದು. ಅಲ್ಲ, ಮುಂದಿನ ಬೆಳೆಗೆ ಮೊಗ್ಗೆಲ್ಲ ಚೆನ್ನಾಗ್ ಬರ್ಬೇಕಾಗತ್ತೆ, ಹಂಗಾಗಿ ನಾವು ಸ್ವಲ್ಪ ಗೊಬ್ಬರ ಕೊಡ್ಲೇಬೇಕಾಗತ್ತೆ. ಕೊಡ್ಲೇಬೇಕಾಗುತ್ತೆ ಸರ್. ಮತ್ತೆ ಮಳೆನೂ ಸ್ವಲ್ಪ ಕಡಿಮೆ ಆಗತ್ತಲ್ಲ ಈಗ? ಮಳೆ ಸ್ವಲ್ಪ ಕಡಿಮೆ ಇದೆ ಸರ್. ಮತ್ತೆ ಕಾಯಿಗಳು ಬಲಿತಾ ಇರ್ತವೆ? ಕಾಯಿ ಬಲಿತಾ ಇದೆ. ರೋಬೋಸ್ಟಾಕು ಕೊಡ್ತೀರಾ, ಅರೇಬಿಕಾಕೂ ಕೊಡ್ತೀರಾ ಗೊಬ್ಬರ? ಎರಡಕ್ಕೂ ಕೊಡ್ತೇವೆ ಸರ್. ಈ ಕಾಯಿ ಬಲಿವಾಗ ಏನಾದ್ರೂ ಸಮಸ್ಯೆ ಆಗುತ್ತಾ, ಈ ಬೆರ್ರಿ ಬೋರರ್ ಬರೋದು ಇಂಥದ್ದೇನಾದ್ರು? ಅದು ಇದುವರೆಗೆ ಕಾಣ್ಲಿಲ್ಲ ಸರ್. ಒಂದೊಂದು ಬೀಜದಲ್ಲಿ ಇದೆ, ಅದು ನಾವು ಲಾಸ್ಟ್ ಗೆ ಬಿಡ್ತೀವಲ್ಲ ಸರ್. ಕೆಲವು ಹಣ್ಣುಗಳಲ್ಲಿ ಬೆರ್ರಿ ಬೋರರ್ ಕಂಡು ಬರುತ್ತೆ. ಬೆರ್ರಿ ಬೋರರ್ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಮುಖ್ಯ ಸರ್, ಹೌದು. ಮತ್ತೆ ಈ ಕಳೆ ಎಲ್ಲ ಯಾವಾಗ ತೆಗಿತೀರಾ? ಮೊದ್ಲಿಗೆ ಒಂದ್ಸರಿ ತೆಗೆದಿರ್ತೀರಾ ಗೊಬ್ಬರ ಕೊಡುವಾಗ, ಮತ್ತೆ ತೆಗಿಬೇಕಾಗತ್ತಾ ಕಳೆನ? ಜುಲೈ ಒಳಗಡೆ ಒಮ್ಮೆ ಕಳೆಯನ್ನ ಕೊಚ್ಚಿಬಿಡ್ತೀವಿ. ಮೊದ್ಲು ದಬ್ಬೆ ಕಚ್ಚಡ ಅಂತೇಳಿ ಮಾಡ್ತಾ ಇದ್ದು, ಇವಾಗ ದಬ್ಬೆ ಕಚ್ಚಡ ಎಲ್ಲ ಯಾವ್ದಿಲ್ಲ ಸರ್. ಇವಾಗೆಲ್ಲ ಮಷಿನರಿ ಬಂದ್ಮೇಲೆ ವೀಲ್ ಕಟರ್ ಎಲ್ಲ ಕಟ್ ಮಾಡಿ ಬಿಟ್ಬಿಡೋದು ಅಷ್ಟೇ. ನೀವು ಯಂತ್ರೋಪಕರಣ ತಗೊಂಡಿದ್ದೀರಾ? ತಗೊಂಡಿದ್ದೀನಿ ಸರ್. ನೀವೇ ಅದು ಚಲಾಯಿಸ್ತೀರಾ? ನಾನೇ ಚಲಾಯಿಸೋದು. ಅದೇನು ಡೀಸೆಲ್ ಹಾಕೋಬೇಕಾಗತ್ತೆ? ಏನಾಗುತ್ತೆ? ಪೆಟ್ರೋಲ್ ಹಾಕೊಳ್ಳುತ್ತಾ? ಹೌದು ಹೌದು ಸರ್. ಅಂದ್ರೆ ಸ್ವಲ್ಪ ಹಗುರ ಆಗುತ್ತೆ ಕೆಲಸ? ಹಗುರ ಆಗುತ್ತೆ. ಇದು 1 ಎಕರೆಗೆ ಮಿನಿಮಮ್ 10-12 ಜನ ದಬ್ಬೆ ಕಚ್ಚಡ ಮಾಡ್ತಾರೆ. ಇದ್ರಲ್ಲಾದ್ರೆ ಒಂದು 4-5 ಗಂಟೆಗೆಲ್ಲ ಫುಲ್ ಒಂದ್ ಎಕರೆ ಹಾಕ್ಬೋದಾಗೆ. ಅಂದ್ರೆ ಕೃಷಿ ಯಂತ್ರೋಪಕರಣ ಬಳಸ್ಕೊಳ್ಳೋದು ಬಹಳ ಒಳ್ಳೇದು ಅಂತೀರಿ? ಇವಾಗ ಮೊನ್ನೆ ರಜೆ ಇತ್ತು, ಗೌರಿ ರಜೆ. ಹೌದು, ಅವಾಗನೇ ನಾನು ಅದ್ರ ಕೆಲಸನ ಮುಗಿಸ್ಕೊಂಡೆ ಸರ್. ಸರಿ ಸರಿ. ಅಂದ್ರೆ ಎಲ್ಲ ಒಂದೇ ಸರಿ ಮಾಡುವಾಗ ಕೆಲಸಗಾರರು ಸಿಗಲ್ಲ? ಸಿಗಲ್ಲ. ಆದ್ರಿಂದ ಕೃಷಿ ಯಂತ್ರೋಪಕರಣಗಳ ಬಳಕೆ ಮಾಡ್ಕೋಬಹುದು. ಕೆಲಸಗಾರರು ಸಿಕ್ಕಿದ್ರು ಗಗನ ಕೇಳ್ತಾರಲ್ಲ ಸರ್. ಹೌದೌದು, ವಿಪರೀತ ಬೆಲೆ ಕೇಳ್ತಾರೆ. ನಾವೇ ಸ್ವಂತ ಕೆಲಸ ಮಾಡೋದಕ್ಕೆ ಮುಂದಿರ್ಬೇಕು. ತಾನ್ ಮಾಡೋದೇ ಉತ್ತಮ ಅಂತೇಳಿ. ಹೌದು, ಹಾಗೆ ನಾವೇ ಮಾಡ್ತಾ ಇದೀವಿ, ನಾನು ಮತ್ತೆ ನಮ್ ಮಿಸ್ಸಸ್ ಮಕ್ಕಳು ಎಲ್ಲ ಸೇರಿ. ಮಕ್ಳಿಗೂ ಎಲ್ಲ ಕೃಷಿ ಪರಿಚಯ ಮಾಡ್ಕೊಟ್ಟಿದ್ದೀರಿ? ಕೃಷಿ ಪರಿಚಯ ಅವರಿಗೆಲ್ಲ ಇದೆ ಸರ್, ಏನ್ ತೊಂದ್ರೆ ಇಲ್ಲ. ಅವರು ಸ್ವಂತ ಭಾಗವಹಿಸ್ತಾರೆ. ಇದ್ರೆ ಇರ್ತಾರೆ, ಆದ್ರೆ ಕ್ಲಾಸಿಗೆ ಹೋದ್ರೆ ಸಿಗಲ್ಲ. ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ? ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಒಬ್ಬೊಂದು ITI ಮುಗ್ದಿದೆ, ಇನ್ನೊಬ್ಬ ಡಿಪ್ಲೊಮಾ ಸೆಕೆಂಡ್ ಇಯರ್ ಮಾಡ್ತಾ ಇದ್ದಾನೆ. ಸರಿ ಸರಿ, ತಾಂತ್ರಿಕ ವಿಷಯಗಳಲ್ಲೇ ಓದ್ತಾ ಇದ್ದಾರೆ. ಓದ್ತಾ ಇದ್ದಾರೆ ಸರ್. ಅವ್ರಿಗೂ ಈ ಮಿಷನರಿ ಎಲ್ಲ ಸ್ವಲ್ಪ ಅನುಭವ ಇರುತ್ತೆ. ಮಿಷನರಿ ಅನುಭವ ಇನ್ ತಗೋಬೇಕಷ್ಟೇ ಅವರು, ತೊಂದರೆ ಇಲ್ಲ. ಈಗ ನಿಮ್ಗೆ ಈ ಅರೇಬಿಕಾ ಗಿಡಗಳು ಎಷ್ಟು ವರ್ಷಕ್ಕೆ ಫಸಲು ಕೊಡ್ತಾ ಇದಾವೆ ಈಗ? ಅರೇಬಿಕಾ ಗಿಡ 3 ವರ್ಷಕ್ಕೆ ಫಸಲು ಬಂತು ಸರ್. 3 ವರ್ಷಕ್ಕೆ ಬಂತು. ಬಂತು. ರೋಬಸ್ಟಾ? ರೋಬಸ್ಟನ್ನು 3 ವರ್ಷಕ್ಕೆ ಬಂತು. 2 ವರ್ಷಕ್ಕೆ ಬಂತು ಅಂದ್ರೆ 2 ವರ್ಷದ ಗಿಡ ತಂದ ನೆಟ್ರೆ 3 ವರ್ಷಕ್ಕೆ ಪಕ್ಕ ಬಂದ್ಬಿಡ್ತದೆ. 1 ವರ್ಷದಲ್ಲಿ ಅದೇನ್ ಮಾಡ್ತೇವೆ ಅಂದ್ರೆ ಸ್ವಲ್ಪ ಗಿಡ ಚಿಕ್ಕದು ಅಂತೇಳಿ ಅದ್ರಲ್ಲಿ ಬರುವಂತ ಹೂಗಳನ್ನ ಸ್ವಲ್ಪ ಉದುರಿಸ್ಬಿಡ್ತೀವಿ. ಹೌದೌದು. 3ನೇ ವರ್ಷದಿಂದ ತಗೊಳ್ತೀರಾ? ಹಾ, 3ನೇ ವರ್ಷದಿಂದ ತಗೊಳ್ತೀವಿ. ಹೇರಳವಾಗಿ ಬಿಡಲ್ಲ, ಸ್ವಲ್ಪ ಅದ್ರಲ್ಲೇ ಉದುರಕ್ ಬಿಟ್ಟು ಬಿಡ್ತೀವಿ. ನೀರ್ ಹೊಡಿಯೋದನ್ನ ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದೇ ಉದುರ್ಕೊಳ್ತದೆ, ಹಾಗ್ ಮಾಡ್ಬಿಡ್ತೀವಿ. ಎಷ್ಟು ಮಟ್ಟಿಗೆ ಫಸಲು ಸಿಗ್ತಾ ಇದೆ ಅರೇಬಿಕಾ ಮತ್ತೆ ರೋಬಸ್ಟಾ ಫಸಲು? ಸದ್ಯ ತೊಂದರೆ ಇಲ್ಲ ಸರ್. ನಮ್ದು ಈಗ ಎಕರೆಗೆ, ನಮ್ದು ಎಕರೆಲ್ಲಿ ಇದು ಫುಲ್ ಇಲ್ಲ. 5 ಚೀಲ ಬರ್ತಾ ಇತ್ತು ಮೊದ್ಲು ಅರೇಬಿಕಾ. ರೋಬಸ್ಟಾ 15 ಚೀಲ ಬರ್ತಾ ಇತ್ತು. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ರೋಬಸ್ಟಾ ಅರ್ಬಿ ಎಲ್ಲ ಸೇರಿ 20-23 ಚೀಲ ಎಲ್ಲ ಬರ್ತಾ ಇದೆ ಸರ್. ಪರವಾಗಿಲ್ಲ, ಒಳ್ಳೆ ಬೆಲೆನೂ ಪರವಾಗಿಲ್ಲ ಅಲ್ಲ ಈಗ? ಬೆಲೆ ಸಾಕು ಸರ್. ಮನುಷ್ಯರಿಗೆ ಎಷ್ಟು ಬೆಲೆ ಕೊಟ್ರು ಸಾಲದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀವು ಒಣಗಿಸ್ತೀರಾ ಅದನ್ನ? ಹೌದು ಸರ್. ಚೆರ್ರಿ ಮಾಡ್ತೀರಾ? ಕಾಫಿನ? ಕಾಫಿ ಚೆರ್ರಿನೇ ಮಾಡೋದು ನಾವು. ಚೆರ್ರಿ ಮಾಡ್ತೀರಾ? ಚೆರ್ರಿ ಮಾಡಿ ಹೋಗಲ್ಲ ಸರ್. ಮಾರಾಟ ಮಾಡ್ತೀರಾ? ಹೌದು ಹೌದು. ಅಂದ್ರೆ ಕೊಯ್ಲು ಮಾಡುವಾಗ ಕೂಡ ನೀವೇ ಮಾಡ್ಕೊಳ್ತೀರಾ ಅಥವಾ ಅವಾಗ ಕೆಲಸಗಾರನ ಇಟ್ಕೊಳ್ತೀರಾ? ಅವಾಗ ಉಯ್ಯಾಳು ಅಂತ ಹೇಳ್ತಾರಲ್ಲ ಸರ್. ಅವ್ರ ಕೆಲ್ಸಕ್ಕೆ ನಾವು ಹೋಗೋದು, ನಮ್ ಕೆಲ್ಸಕ್ಕೆ ಅವ್ರು ಬರೋದು. ಅವ್ರು ಬರೋದು. ಇಲ್ಲ ಅಂದ್ರೆ ನಮ್ಗೆ ಆಗಲ್ಲ ಬಿಡಿ ಸರ್. ಸ್ವಲ್ಪ ಇರೋದಿಲ್ಲ, ಅದೆಲ್ಲ ಆಗೋ ಕೆಲಸ ಅಲ್ಲ. ಈ ಕೆಲಸನೆಲ್ಲ ನಾವ್ ನಾವೇ ಮಾಡ್ಕೊಳ್ಬೋದು ಸರ್. ಅಷ್ಟೆಲ್ಲ ಶ್ರಮ ಪಡ್ಬೇಕು ಅಂದ್ರೆ ಅವ್ರ ಕೈಯಲ್ಲಿ ಹೇರಳವಾಗಿ ದುಡ್ಡು ಇರ್ಬೇಕು, ಎಲ್ಲ ಬೇಕಾಗ್ತದೆ. ಅದಕ್ಕಿಂತ ಮುಯ್ಯಾಳು ಅಂತ ಮಾಡ್ಕೊಬಿಟ್ರೆ ಇವ್ರ ಹತ್ರ ಇವ್ರ ಹತ್ರ 4 ದಿನ ಹೋಗೋದು, ನಮ್ಮ ಹತ್ರ 4 ದಿನ ಬಂದು ನಮ್ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದು ಸರ್. ಖರ್ಚು ವೆಚ್ಚ ಕೊಲ್ಸಿದ್ರೆ ಹೇಗನ್ಸುತ್ತೆ ಸುರೇಶ್ ಈ ಕಾಫಿ ಬೇಸಾಯ? ಕಾಫಿ ಬೇಸಾಯ ನನ್ನ ಅನಿಸಿಕೆಯಲ್ಲಿ ಏನು ಅಂತ ದೊಡ್ಡ ಖರ್ಚು ಬೀಳಲ್ಲ ಅನ್ಕೊಳ್ತೀನಿ. ನಾವೇ ಕೆಲಸ ಮಾಡಿದ್ರೆ ಪೂರ್ತಿ ನಾವು ಬೇರೆಯವ್ರ ಕೈಲೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಕಾಫಿ ಜೊತೆಯಲ್ಲಿ ಬೇರೆ ಅಂತರ ಬೇಸಾಯ ಅಂದ್ರೆ ಮೆಣಸಿದ್ರೇನೆ ಉತ್ತಮ ಅನ್ಕೊಳ್ತೀನಿ. 1 ಕ್ವಿಂಟಲ್ ಆದ್ರೂ ಬರ್ಬೇಕು. ಕಾಳ್ಮೆಣಸು? ಕಾಳ್ಮೆಣಸು ನಿಮ್ದಿಲ್ವಾ? ಕಾಳ್ಮೆಣಸು ಇತ್ತು ಸರ್, ಎಲ್ಲ ಸತ್ತೋದು. ಅದೇ ರೋಗ ಬಂತ ಅಥವಾ ಎಲ್ಲ ಒಣಗೋ? ರೋಗ ಬಂದು ಸತ್ತೋಗಿದೆ ಸರ್. ಏನು ಅಂದ್ರೆ ಎಲ್ಲ ಕಪ್ಪಾಗಿ ಒಣಗೋಯ್ತು ಅಥವಾ ಹಳದಿಯಾಗಿ ಒಣಗೋಯ್ತು? ಹಳದಿಯಾಗಿ ಅಲ್ಲ ಸರ್, ಕಪ್ಪಾಗಿ ಒಣಗೋಯ್ತು. ಸುಟ್ಟು ಬಿಟ್ಟಾಗಾಯ್ತು ಎಲ್ಲ ಒಂದೇ ಸತಿ. ಅದೇ ಮಳೆ ಜಾಸ್ತಿ ಆದಾಗ? ಜಾಸ್ತಿ ಆದಾಗನೇ ಇರ್ಬೇಕು. ಅದೇ 18-19 ಮಳೆ ಬಂತಲ್ಲ ಸರ್, ಅವಾಗ ತುಂಬಾನೇ ಹೋಗ್ಬಿಡ್ತು. ಮತ್ತೆ ಹಾಕಿಲ್ಲ? ಮತ್ತೆ ಹಾಕಕ್ಕೆ ಹೋಗ್ಲಿಲ್ಲ ಸರ್. ಸ್ವಲ್ಪ ಟೈಮ್ ಬಿಡೋಣ ಆಮೇಲೆ ಹಾಕು ಅಂತೇಳಿ. ಇನ್ ಹಾಕೋದಾದ್ರೆ ಈಗ ಗೌರಿ ಕಳೀತಲ್ಲ ಸರ್, ಇನ್ನ ತಂದ ಈಗ ಮಳೆ ಕಡಿಮೆ ಆದ್ಮೇಲೆ ಸ್ವಲ್ಪ ಹಾಕೋಬಹುದು. ಹೌದು ಹೌದು. ನೀರಿನ ಆಶ್ರಯ ಏನು ಇದೆ ನಿಮಗೆ? ನೀರ ಆಶ್ರಯ ಇದೆ. ಮತ್ತೆ ಅಡಿಕೆ ಗಿಡಗಳು ಎಷ್ಟಿದಾವೆ? 50 ಗಿಡ ಇದಾವ. ಎಷ್ಟು ವರ್ಷದ ಬಾಬು? ಅದೀಗ 3 ವರ್ಷ ಆಗಿದ್ದು. ಅಂದ್ರೆ ಎಲ್ಲಿ ನಿಮ್ಮ ತೋಟದ ಸುತ್ತ ಹಾಕೊಂಡಿದ್ದೀರಾ? ತೋಟದ ಮಧ್ಯ ಮಧ್ಯ ಹಾಕಿದ್ದೀವಿ. ಅಂದ್ರೆ ಮೊದ್ಲು ಪಾಣೋಳ ನೆಡ್ತಾ ಇದ್ದಲ್ಲ ಸರ್, ಪಾಣೋಳ ಸತ್ತ ಜಾಗಕ್ಕೆ ಇದನ್ನ ನೆಟ್ಟಿಟ್ಟಿದ್ದೀವಿ. ರೋಬಸ್ಟಾ ಲೈನ್ ಅಲ್ಲೇ ಬರ್ತದೆ, ಆಗ 5 ಅಡಿ ಬರುತ್ತೆ. ತುಂಬಾ ನೆಡ್ಲಿಲ್ಲ, ಎಲ್ ಬೇಕಲ್ಲೇ ದೂರ ದೂರ ನೆಟ್ಟಿಟ್ಟಿದ್ದೇವೆ ಅಷ್ಟೇ. 50 ಗಿಡ ಹಾಕೊಂಡಿದ್ದೀರಾ? 50 ಗಿಡ ಹಾಕಿದ್ದೀವಿ. ಇನ್ನೂ ಒಂದು 3-4 ವರ್ಷ ಹೋಗ್ಬೇಕು ಫಸಲು ಕೊಡ್ಬೇಕು ಅಂದ್ರೆ? ಒಂದು 3-4 ವರ್ಷ ಹೋಗ್ಬೇಕು ಅನ್ಕೊಳ್ತೀನಿ ಸರ್. ಇವಾಗೆಲ್ಲ ಹೈಬ್ರಿಡ್ ಬಂದ್ಬಿಟ್ಟಿದೆಲ್ಲ ಸರ್. ಅದ್ರಲ್ಲೂ ತಳಿ ಏನಾದ್ರು ಹಾಕೊಂಡಿದ್ದೀರಾ? ಅದ್ರ ತಳಿ ಹೆಸರೇನೋ ಹೇಳಿದ್ರು ನನ್ಗೆ ಅಷ್ಟ. ಅಂದ್ರೆ ಗಿಡ್ಡ ತಳಿನೋ ಎತ್ತರ ತಳಿನೋ? ಅದು ಗಿಡ್ಡ ತಳಿ, ಎತ್ತರ ತಳಿ ಅಲ್ಲ, ಹೈಬ್ರಿಡ್. ವಿಟ್ಲಾದಲ್ಲಿ ಇದೆ ಸಂಶೋಧನಾ ಕೇಂದ್ರ, ಅಲ್ಲಿ ಇವೆಲ್ಲ ಅಭಿವೃದ್ಧಿ ಪಡಿಸಿದ್ದಾರೆ. ಹೌದು ಸರ್. ಗಿಡ್ಡ ತಳಿನೇ ಹಾಕೊಂಡಿದ್ದೀರಾ? ಗಿಡ್ಡ ತಳಿ ಹಾಕಿದ್ದೀನಿ ಸರ್. ಒಟ್ಟಾರೆ ಕಾಫಿ ಜೊತೆಗೆ ಅಡಿಕೆ, ಕಿತ್ತಳೆ, ಮೋಸಂಬಿ ಇದೆಲ್ಲ ಹಾಕೊಂಡಿದ್ದೀರಾ? ಹಾಕೊಂಡಿದ್ದೀವಿ, ಎಲ್ಲ ನಮ್ಮ ಖರ್ಚಿಗೆ ಮಾತ್ರ. ನಿಮ್ಮ ಬಳಕೆಗೆ? ನಮ್ಮ ಬಳಕೆಗೆ ಮಾತ್ರ. ಹೇಗನ್ಸುತ್ತೆ ಸುರೇಶ್ ಕೃಷಿ ನೋಡಿದಾಗ? ಒಂದು ಲೆಕ್ಕದಲ್ಲಿ ಎಲ್ಲ ಕಷ್ಟ ಆಗ್ತದೆ, ಕಷ್ಟ ಆಗ್ತದೆ ಹೇಳ್ತಾರೆ. ತುಂಬಾ ರೆಡಿ ಕೇಳೋರೆಲ್ಲ ತುಂಬಾನೇ ಕಷ್ಟ ಕೃಷಿ, ಇವತ್ತಿದ್ರೆ ನಾಳೆ ಇರಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. 1 ವರ್ಷ ಬಿಟ್ರೆ 1 ವರ್ಷ ಗ್ಯಾರಂಟಿ ನಮ್ದು ಕೈ ಹಿಡಿದೇ ಹಿಡಿತೆ ಸರ್. ಸ್ವಲ್ಪ ತಾಳ್ಮೆ ಬೇಕು. ಮೊದಲಿನ ರೇಟು 5,000 4,000 ಎಲ್ಲ ಇತ್ತು, ಇವಾಗ ರೇಟ್ ನೋಡಿದ್ರೆ 11,000 ಏರಿದೆ. ಹೌದೌದು, ಇದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ನನ್ನ ಅನಿಸಿಕೆ. ಮತ್ತೆ ಈ ಕಾಫಿ ಮಂಡಳಿ ಇದರಿಂದ ಏನಾದರೂ ಸೌಲಭ್ಯಗಳು ಸಿಗ್ತವ? ಸೌಲಭ್ಯಗಳು ಸಿಗ್ತವೆ, ಆದ್ರೆ ನಾವಿನ್ನು ಹೋಗ್ಲಿಲ್ಲ ಸರ್ ಅಲ್ಲಿಗೆ. ದಿನ ರೇಡಿಯೋದಲ್ಲಿ ಕೇಳ್ತಾ ಇದೀನಿ, ಅದಕ್ಕೆ ಹೋಗಿ ಅರ್ಜಿ ಕೊಡಿ ಅಂತ ಹೇಳ್ತಾ ಇದಾರಲ್ಲ ಸರ್. ಹೌದೌದು, ಅಂದ್ರೆ ಸೌಲಭ್ಯಗಳು ಸಿಗ್ತವೆ, ಪಡ್ಕೋಬೇಕು. ಪಡ್ಕೋಬೇಕು ಸರ್. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ? ಕೃಷಿ ತೃಪ್ತಿ ಕೊಟ್ಟಿದೆ ಸರ್, ಏನು ತೊಂದರೆ ಇಲ್ಲ. ಮನೆಯವರೆಲ್ಲ ಸೇರಿ ಮಾಡ್ತಾ ಇದ್ದೀರಿ? ಮನೆಯವರೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ನಮಗೆ ಸ್ವಲ್ಪನೇ ಇರೋದು, 1 ಎಕರೆನೆ ಇಲ್ಲಿ. ಇದಕ್ಕೆ ನಾನು ಅವ್ರ ಹತ್ರ ಹೇಳ್ತಾ ಇರ್ತೀನಿ, ಇನ್ನೊಂದ್ 2 ಎಕರೆ ಇದ್ರೆ ಆರಾಮಾಗಿ ನಾವೇ ಮಾಡ್ಕೋಬಹುದು ಅಂತ. ಹಣ್ಣು ಹಣ್ಣು ಬಂದ ಸಮಯದಲ್ಲಿ ಮಾತ್ರ ನಮಗೆ ಜನಗಳ ಅವಶ್ಯಕತೆ ಬರ್ತದೆ, ಅದ್ ಬಿಟ್ರೆ ಯಾವ ಸಮಯದಲ್ಲೂ ನಮಗೆ ಜನಗಳ ಅವಶ್ಯಕತೆ ಬೇಕಾಗಿಲ್ಲ ಅಂತ ಅನಿಸ್ತದೆ. ಅಂದ್ರೆ ಕೃಷಿ ಯಂತ್ರೋಪಕರಣಗಳ ಬಳಸ್ಕೊಂಡ್ರೆ ಜನಗಳೇ ಬೇಕು, ದಬ್ಬೆ ಕಟ್ಟಡನೆ ಹೊಡಿಬೇಕಂದ್ರೆ ಸ್ವಲ್ಪ ಕೆಲಸಗಾರರು ಬೇಕಾಗ್ತಾರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಸುರೇಶ್ ಪಾಣತಲೆ ಅವರ ಕೃಷಿ ಅನುಭವಗಳನ್ನ ಇನ್ನೂ ಸವಿಸ್ತಾರವಾಗಿ ಕೇಳಿ ತಿಳ್ಕೋಬೇಕು ಅಂತಂದ್ರೆ ಅವರ ದೂರವಾಣಿ ಸಂಖ್ಯೆ 9611676743. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9611676743. ತುಂಬ ಸಂತೋಷ ಸುರೇಶ್ ಅವರೇ, ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಹಾರಂಗಿಯ ಎಡವನಾಡು ಗ್ರಾಮದ ಸುರೇಶ್ ಪಾಣತಲೆ ಅವರೊಂದಿಗಿನ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವ ಪ್ರತಿ 50 ಕೆಜಿ ತೂಕದ ಕಚ್ಚಾ ಕಾಫಿ ದರಗಳು ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟ್ 16,200 ರೂಪಾಯಿಂದ 16,400 ರೂಪಾಯಿ, ಅರೇಬಿಕಾ ಚೆರಿ 10,500 ರಿಂದ 10,800 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 17,900 ರೂಪಾಯಿಂದ 18,200 ರೂಪಾಯಿ, ರೊಬಸ್ಟಾ ಚೆರಿ 10,300 ರಿಂದ 10,700 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ನಾಳೆ ಸಂಜೆ 6:50 ಕೃಷಿ ರಂಗ, ಇದರಲ್ಲಿ ಏಲಕ್ಕಿ ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ದೊಡ್ಡ ಪುಲಿಕೋಟು ಗ್ರಾಮತ್ರ ಕರವಂಡ ಅಪ್ಪದೊರೆ ಪೊನ್ನಣ್ಣ ಐಂಡಪೊಣ್ಣ, ಕರವಂಡ ಕಿರಣ್ ಕಿಶನರ ಅವೋ ಕರವಂಡ ಲೀನಾ ಮುತ್ತಮ್ಮ ಇಂಗ ಇಂದು ಮರಣಪಟ್ಟಿತ್ತು. ತಾಮನೆ ಪೇರೂರು ತೋಲಂಡ ಅರ್ವದಂಡ ಬಯತ್ರ ಕರವಂಡ ಲೀನಾ ಮುತ್ತಮ್ಮ ಐಂಡ ಅಖಿರಿ ಕಾರ್ಯ ನಾಳೆ ಒಕ್ಕ ತೂಟಂಗಳತ್ತು ನಡಪಂದು ಒಕ್ಕಕಾರ ಅರಿಚಿಟ್ಟಿತ್ತು. ಮದೆನಾಡು ಗ್ರಾಮದ ಕೋಟೆಮನೆ ಬೋಜಪ್ಪ ಅವರ ಪತ್ನಿ ಕೋಟೆಮನೆ ಜಾನಕಿ ಅವರು ಇಂದು ನಿಧನರಾಗಿರುತ್ತಾರೆ. ತವರು ಮನೆ ಕೊಡಲಿಂಗನ ಮನೆ, 80 ವರ್ಷ ಪ್ರಾಯದ ಕೋಟೆಮನೆ ಜಾನಕಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಜಿಲ್ಲೆನ ಎಲ್ಲ ಕಡೆಗಳಲ್ಲಿ ಒಂದೇ ಕಾಲದಲ್ಲಿ ಮಾನವ ಸರಪಳಿ ರಚಿಸುವ ಸಂಬಂಧ ಶಾಲಾ ಕಾಲೇಜಿನ ಮುಖ್ಯಸ್ಥರು ಅಧಿಕಾರಿಗಳ ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಟ್ಟಿಗೆ ಎರಡನೇ ಸುತ್ತಿನ ಪೂರ್ವಭಾವಿ ಸಭೆ ಇಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಮಂಡಲಿ ನಡೆದಿತು. ಆ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಯವರು, ಭಾರತ ವಿಶ್ವಲೇ ದೊಡ್ಡ ಸಂವಿಧಾನ ಒಳಗೊಂಡಿಟ್ಟು ಆ ನಿಟ್ಟಲ್ಲಿ ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ತಿಳಿಸಿಕೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನನ ಆಚರಿಸಲಾಗ್ತಾ ಉಂಟು. ಮಾನವ ಸರಪಳಿ ಸಂದರ್ಭದಲ್ಲಿ ಸಾರಿಗೆ ಸಂಚರಲಿ ಯಾವುದೇ ರೀತಿಯ ಬದಲಾವಣೆ ಇರುತ್ತಲೇ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂಗೆ ಗಮನ ಹರಿಸಕುತ್ತಳಿ ಸಲಹೆ ಮಾಡಿದೆ. ಪ್ರಜಾಪ್ರಭುತ್ವ ಬಲಪಡಿಸಿಕೆ ಸಾಕ್ಷರತೆ ಒಂದು ಮುಖ್ಯ ಸಾಧನ ತಿಳಿ ಕೂಡಿಗೆನ ಪ್ರಾಶಿಕ್ಷಣ ಸಂಸ್ಥೆನ ಪ್ರಾಂಶುಪಾಲರಾದ ಎಂ ಚಂದ್ರಕಾಂತವು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವು ಮಡಿಕೇರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಇಂದು ನಡೆದ ಸಾಕ್ಷರತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತಾಡಿ, ಸಾಕ್ಷರತೆ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳೋಕ್ಕೂ ಆಲೋಚನೆಗೆ ಮತ್ತೆ ಭಾವನೆಗಳನ್ನು ಓದುವ ಮತ್ತೆ ಬರವಣಿಗೆ ಮೂಲಕ ತಿಳಿಸಿಕೆ ಸಾಕ್ಷರತೆ ಮುಖ್ಯ. ಪ್ರತಿಯೊಬ್ಬರು ಸಾಮಾಜಿಕ ಆರ್ಥಿಕ ಹಾಗೆ ವೈಯಕ್ತಿಕ ಆಗಿ ತಿಳುವಳಿಕೆ ಮೂಡಿಸೋದು ಮುಖ್ಯ ಅಥವಾ ಉದ್ದೇಶ ಆಗುತ್ತಾ ಹೇಳಿದರು. 2022-23 ಸಾಲಿನ ನಂಬರ್ 490 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮತ್ತು ನಿವೃತ್ತಿ ನೌಕರರ ಬಳಕೆದಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ ಇದರ 45ನೇ ವರ್ಷದ ಮಹಾಸಭೆನ ತಾರೀಖು 21 ಹೊತ್ತಾರೆ 10:30 ಕಾವೇರಿ ಕಲಾಕ್ಷೇತ್ರದ ಸಭಾಮಂಡಲಿ ನಡೆದಿದೆ. ಜಿಲ್ಲಾ ಪಂಚಾಯಿತಿ, ಕೊಡಗು ಪಶುಪಾಲನಾ ಹಾಗೆ ಪಶುವೈದ್ಯಕೀಯ ಇಲಾಖೆ, ಮಡಿಕೇರಿ ತಾಲೂಕು ಯುವ ಒಕ್ಕೂಟ, ನೇತಾಜಿ ಯುವಕ ಮಂಡಳದ ಕೂಡುಕೂಟಲ್ಲಿ ನಾಳೆ ಹೊತ್ತಾರೆ 9:30 11:30 ಗಂಟೆವರೆಗೆ ತಾಳತ್ಮನೆ ಆಟದ ಬಾಣಿಲಿ ಪುಕ್ಕಟ್ಟೆ ರೇಬಿಸ್ ಲಸಿಕಾ ಶಿಬಿರ ನಡೆದಿದೆ. ಅಲ್ಲಿನ ಜನರು ತಮ್ಮ ಸಾಕುಪ್ರಾಣಿಗಳಿಗೆ ಲಸಿಕೆಯನ್ನು ನೀಡಕ್ಕೆ. ಕಾಲೇಜು ಶಿಕ್ಷಣ ಇಲಾಖೆ ಮಡಿಕೇರಿ ಪೇಟೆನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಪ್ರಸಕ್ತ ಸಾಲಿನ ಪಠ್ಯ ಹಂಗೆ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನಾ ಜಂಬರ ನಾಳೆ ಹೊತ್ತಾರೆ 10:30 ಜೂನಿಯರ್ ಕಾಲೇಜು ಆವರಣದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಮಂಡಲಿ ನಡೆದಿದೆ. ವಿರಾಜಪೇಟೆಯಲ್ಲಿ ನಡೆಯುವ ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಕಾನೂನು ಸುವ್ಯವಸ್ಥೆನ ಕಾಪಾಡುವ ದೃಷ್ಟಿಯಿಂದ ತಾರೀಖು 17 ಮಧ್ಯಾಹ್ನ 2 ತಾರೀಖು 18 ಹೊತ್ತಾರೆ 10 ವಿರಾಜಪೇಟೆನ ವ್ಯಾಪ್ತಿಯಲ್ಲಿ ತಾತ್ಕಾಲಿಕ ವಾಹನ ಸಂಚಾರ ವ್ಯವಸ್ಥೆಯನ್ನು ನಿರ್ವಹಿಸಿಕೆ ಜಿಲ್ಲಾಧಿಕಾರಿ ವೆಂಕಟರಾಜು ಆದೇಶ ಹೊರಡಿಸಲು. ಕೊಡಗು ಪತ್ರಕರ್ತ ಸಂಘದ ಕುಶಾಲನಗರ ತಾಲೂಕು ಘಟಕದ ತಾರೀಖು 14 ಮಧ್ಯಾಹ್ನ 12 ಗುಡ್ಡೆಹೊಸೂರು ಸಮುದಾಯ ಭವನದಲ್ಲಿ ಕುಶಾಲನಗರ ತಾಲೂಕಿನ 5 ರೈತರಿಗೆ ನೀಗಲಯೋಗಿ ದತ್ತಿ ಪ್ರಶಸ್ತಿ ಪ್ರದಾನ ಜಂಬರ ನಡೆದಿದೆ. ಸುವರ್ಣ ಕರ್ನಾಟಕ 50 ಸಂಭ್ರಮ ಪ್ರಯುಕ್ತ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಮೂರ್ನಾಡು ಪದವಿ ಪೂರ್ವ ಕಾಲೇಜಿನ ಕೂಡುಕೊಟ್ಟಲ್ಲಿ ಮೂರ್ನಾಡು ಹೋಬಳಿ ಘಟಕದ ಹೊಸ ಪದಾಧಿಕಾರಿಗಳ ಪದಗ್ರಹಣ ಜಂಬರ ಹಾಗೆ ವಿಷಯ ಸಂಕಲನ ಬಿಡುಗಡೆ ಕಾರ್ಯಕ್ರಮ ತಾರೀಖು 14 ಹೊತ್ತಾರೆ 10:30 ಮೂರ್ನಾಡು ಪದವಿ ಪೂರ್ವ ಕಾಲೇಜಿನ ಕಾವೇರಿ ಸಭಾಮಂಡಲಿ ನಡೆದಿದೆ. ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 11 ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಲಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ನಡೆದಿದ್ದೇಳಿ ಪ್ರಾಧಿಕಾರದ ಕಾರ್ಯದರ್ಶಿ ಹಾಗೆ ಸಾರಿಗೆ ಅಧಿಕಾರಿಯವರು ತಿಳಿಸಲು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನಂಗೆ ತಾರೀಖು 14 ರಾಜ್ಯದ ಎಲ್ಲ ಕಡೆಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ತಮ್ಮ ಸಿವಿಲ್ ಪ್ರಕರಣಗ ರಾಜಿಯಾಗುವಂತಹ ಪ್ರಕರಣ ಸೇರಿದಂತೆ ಇನ್ನಿತರ ಪ್ರಕರಣಗಳನ್ನು ರಾಜಿಸಂಧಾನ ಮೂಲಕ ಇತ್ಯರ್ಥಪಡಿಸಿಕೊಡಕ್ಕೆ. ಆ ನಿಟ್ಟಲು ಜಿಲ್ಲೆನ ಎಲ್ಲ ಕಡೆಗಳಲ್ಲಿರುವ ನ್ಯಾಯಾಲಯಗಳಲ್ಲಿ ತಾರೀಖು 14 ಹೊತ್ತಾರೆ 10:30 ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ ತಿಳಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯವರು ತಿಳಿಸಲು. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಬರುವ ಅಕ್ಟೋಬರ್ 1 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಜಿಲ್ಲಾ ಮಟ್ಟದಲ್ಲಿ ಆಚರಿಸುವಿಕೆ ಸಂಬಂಧಪಟ್ಟಂಗೆ ಹಿರಿಯ ನಾಗರಿಕರಿಗೆ ತಾರೀಖು 17 ಹೊತ್ತಾರೆ 10 ಮಡಿಕೇರಿ ಪೇಟೆನ ಗಾಂಧಿ ಮೈದಾನದಲ್ಲಿ ಆಟೋಟ ಪೈಪೋಟಿ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತಾಧಿಕಾರಿಗ ತಾರೀಖು 18 ಹೊತ್ತಾರೆ 11 ಮಧ್ಯಾಹ್ನ 1 ಮಡಿಕೇರಿ ತಹಶೀಲ್ದಾರ್ ಕಚೇರಿ ಸಭಾಮಂಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿ ದೂರು ಅರ್ಜಿನ ವಿತರಿಸಿ ತುಂಬಿದ ಮತ್ತೆ ನೋಟ್ರಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕಂಡ್ವೆ. ಸರ್ಕಾರಿ ಕೆಲಸಗಳಲ್ಲಿ ಲೇಟ್ ಆದು ಹಾಗೆ ಇನ್ನಿತರ ತೊಂದರೆ ನೀಡ್ತಾ ಇರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಪುಕಾರುಗಳನ್ನು ನಿಗದಿ ಮಾಡಿದ ಪತ್ರದಲ್ಲಿ ನೀಡಕ್ಕೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರನ್ನ ಸಂಪರ್ಕಿಸಕ್ಕೆ. ಮಡಿಕೇರಿಯಲ್ಲಿರುವ ಇಸಿಹೆಚ್ಎಸ್ಲಿ ತಾರೀಖು 16 ಈದ್ ಮಿಲಾದ್ ಪ್ರಯುಕ್ತ ರಜೆ ಇದ್ದದೆ. ತಾರೀಖು 17 ತಾರೀಖು 23 ವೈದ್ಯರು ಲಭ್ಯ ಇರದಲೇ ತಿಳಿ ಪಾಲಿಕ್ಲಿನಿಕ್ನ ಪ್ರಕಟಣೆ ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಚಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ವೈಸ್ಮನ್ ಕ್ಲಬ್ ಗುಣಿಕಪ್ಪನು ಇವರ ವತಿಯಿಂದ ರಾಜ್ಯ ಮಟ್ಟದ ಮುಕ್ತ ಚದುರಂಗ ಸ್ಪರ್ಧೆ ಸೆಪ್ಟೆಂಬರ್ 15ರಂದು ವಿರಾಜಪೇಟೆ ಸಂತಾನ್ ನಮ್ಮ ಶಾಲೆಯಲ್ಲಿ ನಡೆಯಲಿದೆ. ಮೂರು ವಿಭಾಗದಲ್ಲಿ ಚೆಸ್ ಸ್ಪರ್ಧೆ ನಡೆಯಲಿದ್ದು ಆಕರ್ಷಕ ನಗದು ಹಾಗೂ ಟ್ರೋಫಿ ನೀಡಲಾಗುವುದು. ಆಸಕ್ತರು ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ ಕಾಳತಂಡ ಜಗದೀಶ್ 9446442672 ಬಿಜೆ ಬೋಪಣ್ಣ 9448510652. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 39,500 ರೂಪಾಯಿಯ 3+1+1 ಟೀಕ್ ವುಡ್ ಸೋಫಾ ಸೆಟ್ ಇದೀಗ 27,500 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಪೊನ್ನಂಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023-24 ಸಾಲಿನ 48ನೇ ವಾರ್ಷಿಕ ಮಹಾಸಭೆ ಇದೇ 13ರಂದು ನಾಳೆ ಶುಕ್ರವಾರ ಪೂರ್ವಾಹ್ನ 10:30 ಸಂಘದ ಅಧ್ಯಕ್ಷರಾದ ಶ್ರೀ ಚೀರಂಡ ಕಂದ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಆಗಮಿಸಿ ಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಮಡಿಕೇರಿಯ ಬ್ರಾಹ್ಮಣರ ಬೀದಿಯ ಓಂಕಾರ ಯುವ ವೇದಿಕೆ ಆಶ್ರಯದಲ್ಲಿ ನಡೆಸುತ್ತಿರುವ 35ನೇ ವರ್ಷದ ಗಣಪತಿ ಪೂಜಾ ಮಹೋತ್ಸವದ ಅಂಗವಾಗಿ ಇಂದು ದೀಪಾರಾಧನೆ, ರಂಗಪೂಜೆ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ. ಭಕ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕೋರಲಾಗಿದೆ. ಮೈಸೂರಿನ ತನಿಷ್ಕ್ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ನೀವು ಖರೀದಿಸುವ ವಜ್ರಾಭರಣಗಳ ಮೌಲ್ಯದ ಮೇಲೆ ಅಪ್ ಟು 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 100% ಮೌಲ್ಯದೊಂದಿಗೆ. ಈ ಆಫರ್ಗಳಿಗಾಗಿ ಬನ್ನಿ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ನಲ್ಲಿರುವ ತನಿಷ್ಕ್ ಮಳಿಗೆಗೆ. ಕಂಡೀಷನ್ಸ್ ಅಪ್ಲೈ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಸುನಿತಾ ಫರ್ನಿಚರ್ನ ಇರಿಟಿಯ ಉಲಿಯಲ್ ಶೋರೂಮ್ನಲ್ಲಿ ಓಣಂ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಖರೀದಿಯ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಇಂಪೋರ್ಟೆಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ಗಳ ಅಧಿಕ ಸಂಗ್ರಹ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಹೋಮ್ ಡೆಲಿವರಿ. ಸುನಿತಾ ಫರ್ನಿಚರ್, ತಲಶೇರಿ ರೋಡ್, ಉಲಿಯಲ್, ಇರಿಟಿ. ಕೋಣಿಯೊಪ್ಪದ ಕಾಲ್ಸ್ ಮತ್ತು ಎನ್ಇಬಿ ಆಶ್ರಯದಲ್ಲಿ ಇದೇ 27ರಂದು 3ನೇ ಆವೃತ್ತಿಯ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ ಆಯೋಜಿಸಲಾಗಿದೆ. 21.1 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಕ್ಯಾಟಗರಿಯಲ್ಲಿ ಮ್ಯಾರಥಾನ್ ನಡೆಯಲಿದ್ದು, ಸ್ಪರ್ಧೆಯ ವಿಜೇತರಿಗೆ ಫೆಡರಲ್ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ಆಕರ್ಷಕ ನಗದು ಬಹುಮಾನ ನೀಡಲಾಗುವುದು. ಡಿಆರ್ಸಿ ಪೋರ್ಕ್ ಶಾಪ್ ಪೊನ್ನಂಪೇಟೆ. ಇಲ್ಲಿ 1 ಕೆಜಿಗೆ 400 ಫ್ಯಾಟ್, 400 ಮೀಟ್, 200 ಬೋನ್ ಹೊಂದಿರುವ ಉತ್ತಮ ಗುಣಮಟ್ಟದ ಪೋರ್ಕ್ ದೊರೆಯುತ್ತದೆ. ಡಿಆರ್ಸಿ ಪೋರ್ಕ್ ಶಾಪ್ ಪೊನ್ನಂಪೇಟೆ. ಕಾಲ್ ಅರಮಣ ಮಾಡ ದರ್ಶನ್ 9535508842. ಪಾಂಡಿಯನ್ ವರ್ಕ್ ಸ್ಟೋರ್ನ ಮತ್ತೊಂದು ಮಳಿಗೆ ಟೈಟಾನ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ. ಎಲ್ಲ ಪ್ರಖ್ಯಾತ ಕಂಪನಿಗಳ ವಾಚ್ಗಳ ಸೇಲ್ಸ್ ಮತ್ತು ಸರ್ವಿಸ್ ಲಭ್ಯ. ಸಂಪರ್ಕಿಸಿ ಪಾಂಡಿಯನ್ ವರ್ಕ್ ಸ್ಟೋರ್, ಮೇನ್ ರೋಡ್, ಮಡಿಕೇರಿ, ಹಾಗೂ ಡಿಸಿಸಿ ಬ್ಯಾಂಕ್ ಹತ್ತಿರ, ಗೋಣಿಕೊಪ್ಪ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಮೂರ್ನಾಡು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮೂರ್ನಾಡು ಇದರ 2023-24 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 14ರಂದು ಶನಿವಾರ ಪೂರ್ವಾಹ್ನ 11:00 ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಪಳಂಗಂಡ ಬಿ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಪೂರ್ಣಪಾಲು ಸದಸ್ಯರಿಗೆ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದಿದ್ದಲ್ಲೂ ಸದಸ್ಯರು ಮಹಾಸಭೆಗೆ ಆಗಮಿಸುವಂತೆ ಸಂಘದ ಆಡಳಿತ ಮಂಡಳಿ ಕೋರಿದೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಕುಂಗೀರ ಗಿರೀಶ್ ಭೀಮಯ್ಯ. ದೇಶತುಳ್ಳ ಅಳೋದು ಬಯತು ಪಿಂಗ ಅದಗಿಂಜ ಕೊಡಿಲುಳ್ಳ ಬಯತ್ರ ಎಲ್ಲಾ ನಾಗರಿಕಂಗಕ್ಕೂ ಆಯುಷ್ಮಾನ್ ಭಾರತ್ ವಿಮಾ ಯೋಜನೆಯ ಪ್ರಯೋಜನ ಕೊಡಪಕ್ಕೆ ಪ್ರಧಾನಿರ ಅಧ್ಯಕ್ಷತೆಯಲ್ಲಿ ನಿನ್ನಾಂದು ನಡೆದ ಮಂತ್ರಿ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿತು. ಅಳೋದು ಬಯತು ಪಿಂಗ ಆಂಡ ಮೇಲೆ ಉಳ್ಳಂಗಡ ಹಣಕಾಸರ ಸ್ಥಿತಿಗತಿ ನೋಟತೆ ಎಲ್ಲರಿಗೂ ಈ ಯೋಜನೆಯ ಲಾಭ ಕೊಟ್ಟುವ. ಈ ಯೋಜನೆ ಅಡಿಲ್ಲಿ 5 ಲಕ್ಷ ರೂಪಾಯಿ ಗತನೆ ಬಣ್ಣೆ ವಿಮಾ ಸೌಲಭ್ಯ ಕೊಟ್ಟುವ. ಹೊಳದು ಬೈತು ಪಿಂಜ ಆಂಡ ಮೇಲೆ ಉಳ್ಳಂಗಕ್ಕೆ ಆಯುಷ್ಮಾನ್ ಭಾರತ್ ವಿಮಾ ಯೋಜನೆ ಅಡಿಲ್ಲಿ ಪುದಿಯ ಕಾರ್ಡ್ ಕೊಡಪ ಅಂದು ಕೇಂದ್ರ ಸರ್ಕಾರ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಪಿಂಗ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಮೂರ್ನಾಡ್ ಇಂಗಡ ಕೂಟ ದನೆಲು ಕನ್ನಡ ಸಾಹಿತ್ಯ ಪರಿಷತ್ರ ಮೂರ್ನಾಡು ಹೋಬಳಿ ಘಟಕದ ಪುದಿಯ ಪದಾಧಿಕಾರಿಯಡ ಪದಗ್ರಹಣ ಕಾರ್ಬಾರ್, ಪಿಂಗ ವಿಷಯ ಸಂಕಲನ ಪುಸ್ತಕ ಬಿಡುಗಡೆ ಕಾರ್ಬಾರ್, ಮೂರ್ನಾಡು ಪಿಯುಸಿ ಕಾಲೇಜಿನ ಕಾವೇರಿ ಸಭಾ ಬಾಡಲು 14ನೇ ನಾಳಂಕೆ ಚೆನ್ನಿಯಾಚೆ ಪೊಲಕ ಪತ್ರೆ ಗಂಟೆಗೆ ನಡಪ. ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶ್ರೀ ಎಂ ಪಿ ಕೇಶವ ಕಾಮತ್ ಇಂಡ ಕೊರೋ ಕಾರಿಕೆಯಲ್ಲಿ ನಡಪ ಕಾರ್ಬಾರ್ನ ಮೂರ್ನಾಡು ಪಿಯುಸಿ ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ಚೌರೀರ ಜಗತ್ತಿಮಯ್ಯ ಉದ್ಘಾಟನೆ ಮಾಡುವ. ಮುಖ್ಯ ಬಿಂದುಗಳಾಯಿತು ಶ್ರೀಮತಿ ಕಡ್ಲೇರ ತುಳಸಿ ಮೋಹನ್, ಕೆಕೆ ಸುಕುಮಾರ್, ಡಾಕ್ಟರ್ ಮೇಚಿರ ಸುಭಾಷ್ ನಾಣಯ್ಯ, ಡಾಕ್ಟರ್ ವಿಜಯ್ ಕುಮಾರ್ ಅಲತೆ ಕನಪಟ್ಟವು ಕೂಡಿಯಾಡುವ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಗ ಬೆಂಗನಾಡು ಕೊಡವ ಸಮಾಜದ ಕೂಟ ಅದನೆಲ್ಲು ಹರದಾಸ ಅಪ್ಪನೇರೌಂಡ್ ಅಪ್ಪಚ ಕವೀರ ನೂಟ 84ನೇ ಪುಟ್ಟನ ನಾಳರ ಅದನೆಲ್ಲು ಸೆಪ್ಟೆಂಬರ್ 28ಂಗ್ ಚೇರಮಾಣೆಯಲ್ಲಿ ಕೊಡವ ಸಾಹಿತ್ಯ ನಾಳು ಕಾರ್ಬಾರ್ ನಡಪ. ಬೇಂಗನಾಡು ಕೊಡವ ಸಮಾಜದ ಅಧ್ಯಕ್ಷ ಬಾಚರಣ್ಣ ದಿನೇಶ್ ಗಣಪತಿ ಅಂಡ ಮೇಲ್ಮಾನಿಕೆಯಲ್ಲಿ ನಡಪ ಕಾರ್ಬಾರ್ಲು ಶಾಸಕಗಳನ್ನು ಅಜ್ಜಿಗುಟ್ಟಿರ ಪೊನ್ನಣ್ಣ, ಡಾಕ್ಟರ್ ಮಂತರ್ಗೌಡ, ವಿಧಾನ ಪರಿಷತ್ ಸದಸ್ಯ ಮಂಡೆಪಂಡ ಸುಜಾ ಕುಶಾಲಪ್ಪ ಕೂಡಿಯಾಡುವ. ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಅಜನಿಕಂಡ ಮಹೇಶ್ ನಾಚೆ ಕಾರ್ಬಾರ್ಲು ಕೊರವಕಾರಿಕೆ ವಹಿಸುವ. ಬೇಂಗನಾಡಿನ ಮಾಜನ ಏರ ಸಂಖ್ಯೆಯಲ್ಲಿ ಕೂಡಿಯಾಡುವ ಈ ಕಾರ್ಬಾರ್ ಪೊಲಕ 9 ಗಂಟೆಗೆ ಚೆರಂಬಾಣೆಯಲ್ಲಿ ಬಲ್ಯ ಮೆರವಣಿಗೆ ಕೂಡ ನಮ್ಮೆ ಶುರುವಾಪ. ಕುಂಭಕೊಟ್ಟು ದುಡಿಪಟ್ಟು ಕೊಟ್ಟು ಪಾಟ್ ತಳೆಯತಕ್ಕಿ ಬೊಳಚ ವೀರ ಕೊಡವಡ ಸಾಂಸ್ಕೃತಿಕ ಉಡುಪುರ ಕೂಡ ಬೀಕಚಂಡ ಪುಟ್ಟ ಬೆಳ್ಯಪ್ಪ ಎಂಡ ತಂಡ ತುಂಜ ಅಜ್ಜಪ್ಪ ತಾಯವ ತೆರೈಪ್ಪ. ವೇದಿಕೆ ಕಾರ್ಬಾರ್ಲು ಬೆಂಗನಾಡು ಸಾಹಿತ್ಯಗಳನ್ನು ಕೊಡವ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಬಾಚರಣ್ಣ ಅಪ್ಪಣ್ಣ ಪಿಂಗ, ಮಾಜಿ ಸದಸ್ಯ ಚೀರಮ್ಮನ ವಾಣಿ ಚಂಗುಮಯ್ಯ ಅಂಗಳ ಸನ್ಮಾನ ಮಾಡುವ. ಚೋದ್ಯ ಚೋದು ಉಮ್ಮತಾಟು ಬಳಕಾಟು ಪಲತರ ಸಾಂಸ್ಕೃತಿಕ ಕಾರ್ಬಾರ್ ಪಿಂಗ ಅಪ್ಪಚ್ಚ ಕವೀರ 187ನೇ ಪುಟ್ಟನ ನಾಳರ